ಅವಶ್ಯಕತೆ ಇಲ್ಲ, ಕೇಂದ್ರ ಸಚಿವ ಭಗವಂತ ಖೂಬಾ ಸ್ಪಷ್ಟನೆ. 1 ಲಕ್ಷಕ್ಕೂ ಅಧಿಕ ರೇಷ್ಮೆ ಬೆಳೆಗಾರರಿಗೆ ನಾಳೆ ಗುರುತಿನ ಚೀಟಿ ವಿತರಣೆ, ಸಚಿವ ಡಾ ನಾರಾಯಣಗೌಡ. ಹಾನಗಲ್, ಸಿಂದಗಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಬಹಿರಂಗ ಪ್ರಚಾರಕ್ಕೆ ಇಂದು ಸಂಜೆ ತೆರೆ. ನಾಳೆ ಬೆಂಗಳೂರಿನಲ್ಲಿ ದಕ್ಷಿಣ ರಾಜ್ಯಗಳ ಸಂಸ್ಕೃತಿ ಪ್ರವಾಸೋದ್ಯಮ ಸಚಿವರುಗಳ ಸಮಾವೇಶ, ಕೇಂದ್ರ ಸಚಿವರಾದ ಡಾ ಎಲ್ ಮುರುಗನ್, ಜಿ ಕಿಶನ್ ರೆಡ್ಡಿ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಸಮಯ 6:50:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾಯೆ. ಮತಲಬ್ ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭಿ ತಂದುರುಸ್ತ್ ಔರ್ ಲೋಗ್ ಭಿ. ಅರೆ ಪಹಲಿ ವಾಲಿ ಬಾತ್ ಕಹಾಂ, ಪರ್ ಹಮ್ ತೋ ಸಬ್ ಯಹಿ ಡಾಲೆ ಹೈ. ಸಬ್ ನಹೀ, ಆಜ್ ಭಿ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೆ ಹೈ, ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭಿ ಬೆಹತರ್ ಪಾ ರಹೆ ಹೈ. ಸಚ್ ಹೈ? ರೆ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೆ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ठीक है भाई, मैं भी आज तक जैविक खेती शुरू करूंगा. माटी से प्रेम की परंपरा है परंपरागत खेती. ಹೆಂಗ್ರು ರೆಗ್ಯುಲರ್ಲಿ ಲಾಂಗ್ ಡ್ರೈವ್ಸ್ ಹೋಗ್ತಿದೆ ಅನ್ಸುತ್ತೆ, ಯಾವ್ದಾದ್ರು ಲಾಟ್ರಿ ಹೊಡಿತಂತ? ಇಲ್ಲ, ನಾನು ನನ್ನ ಕಾರ್ ಅನ್ನ ಸಿ ಎನ್ ಜಿ ಗೆ ಕನ್ವರ್ಟ್ ಮಾಡಿದೆ, ಮತ್ತೆ ಎ ಜಿ ಎನ್ ಪಿ ಪ್ರಥಮ್ ಕಡೆಯಿಂದ 7,000 ರೂಪಾಯಿ ಸಿ ಎನ್ ಜಿ ಫ್ರೀ ಆಗಿ ಸಿಕ್ತು ಕೂಡ. ನಾನು ಹಾಕಿಸ್ಕೊಳ್ಬಹುದಾ? ಹೌದೌದು, ಯಾರ್ ಬೇಕಾದ್ರೂ ಕನ್ವರ್ಟ್ ಮಾಡಿಸಬಹುದು. ಎ ಜಿ ಎನ್ ಪಿ ಪ್ರಥಮ್ ತಂದಿದೆ ವಿಶೇಷ ಆಫರ್, ಇಲ್ಲಿ ನೀವು ಹೊಸ ಸಿ ಎನ್ ಜಿ ವೆಹಿಕಲ್ ಕೊಳ್ಳಿರಿ ಅಥವಾ ಈಗಿರುವ ಪೆಟ್ರೋಲ್ ವೆಹಿಕಲ್ ಅನ್ನ ಸಿ ಎನ್ ಜಿ ಗೆ ಕನ್ವರ್ಟ್ ಮಾಡಿಸಿ ಪಡೆಯಿರಿ. 7,000 ರೂಪಾಯಿ ವರ್ತ್ ಸಿ ಎನ್ ಜಿ ಅಬ್ಸಲ್ಯೂಟ್ಲಿ ಫ್ರೀ. ಹೆಚ್ಚಿನ ಡೀಟೇಲ್ಸ್ ಗಾಗಿ ಕಾಲ್ 1-800-201-999. ಡಾಕ್ಟ್ರೇ, ಏನಾಗಿದೆ ನನ್ ಗಂಡಂಗೆ? ಕ್ಷಯರೋಗ ಅಂತ ಕಫದ ಪರೀಕ್ಷೆ ವರದಿ ಬಂದಿದೆ. ಕ್ಷಯರೋಗನ? ಗಾಬರಿ ಆಗ್ಬೇಡಮ್ಮ, ನಾನ್ ಕೊಡೋ ಔಷಧಿನ ತಪ್ಪದೆ ದಿನಾ ಕೊಡು. ರಾತ್ರಿ ಆದ್ರೆ ಕುಡಿಯಕ್ ಹೋಯ್ತಾನೆ. ಕುಡಿತಾ ಇದ್ರೆ ಔಷಧಿ ಕೆಲಸ ಮಾಡೋದು ತಡ ಆಗುತ್ತೆ, ಲಿವರ್ಗೂ ತೊಂದ್ರೆ ಆಗ್ಬೋದು. ಏನ್ ಮಾಡ್ಲಿ ಡಾಕ್ಟ್ರೇ? ಅವನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗು, ಕುಡಿತಾ ಬಿಡಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕಣ ಬೇಜಾರ್ನಲ್ಲಿದ್ಯಾ? ಆಟೋ ವರ್ಷದಲ್ಲಿ ಅಷ್ಟೊಂದು ಪ್ರಾಫಿಟ್ ಇಲ್ಲ, ಸಿ ಎನ್ ಜಿ ಗೆ ಕನ್ವರ್ಟ್ ಮಾಡಿಸ್ಕೋ, ಅಲ್ಲಿ ಪ್ರಾಫಿಟ್ ಇದೆ. ಕನ್ವರ್ಟ್ ಮಾಡಿಸಿದ್ರೆ ಏನಾಗುತ್ತೆ ನಿನಗೆ? 7,000 ಬೆಲೆ ಬಾಳೋ ಸಿ ಎನ್ ಜಿ ಫ್ರೀ, ಒಳ್ಳೆ ಮೈಲೇಜ್, ಒಳ್ಳೆ ಇಂಜಿನ್ ಲೈಫ್, ಮತ್ತೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇನ್ನು ಕೇಳು, ನಾನು ಸಿ ಎನ್ ಜಿ ಗೆ ಕನ್ವರ್ಟ್ ಮಾಡಿದ್ಮೇಲೆ ಕೇಳ್ತೀನಿ. ಕೇಳಿದ್ರಲ್ಲ, ಹಿಂದೆ ಹೊಸ ಸಿ ಎನ್ ಜಿ ಆಟೋ ಕೊಳ್ಳಿರಿ ಅಥವಾ ಸಿ ಎನ್ ಜಿ ಗೆ ಕನ್ವರ್ಟ್ ಮಾಡಿ, ಮತ್ತು ಎ ಜಿ ಎನ್ ಪಿ ಪ್ರಥಮ್ ನಿಮಗೆ 7,000 ಬೆಲೆ ಬಾಳುವ ಸಿ ಎನ್ ಜಿ ಫ್ರೀ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ 1-800-202-1999. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಳೆಕಾಳು ಬೆಳೆಗಳಲ್ಲಿ ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೀಟಶಾಸ್ತ್ರಜ್ಞರಾಗಿರುವ ಡಾ ಎಂಎಸ್ ಕಿತ್ತೂರ್ಮಠ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಆಲಿಸುವಿರಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೀಟಶಾಸ್ತ್ರಜ್ಞರಾಗಿ ಸೇವೆ ಸಲ್ಲಿಸ್ತಿರುವಂತಹ ಡಾ ಎಂಎಸ್ ಕಿತ್ತೂರ್ಮಠ್ ಅವರು. ಕಿತ್ತೂರ್ಮಠ್ ಅವರ ಪರಿಚಯ ಈಗಾಗಲೇ ನಿಮಗೆ ಇದೆ. ಸಾಕಷ್ಟು ಸಮಗ್ರ ಪೀಡೆ ನಿರ್ವಹಣೆ ಬೇರೆ ಬೇರೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಹೇಗೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ದ್ವಿದಳ ಧಾನ್ಯಗಳು, ಬೇಳೆಕಾಳು ಬೆಳೆಗಳಲ್ಲಿ ಸಸ್ಯ ಸಂರಕ್ಷಣೆ, ಅದರಲ್ಲೂ ಪೀಡೆಗಳ ಸಮಗ್ರ ನಿರ್ವಹಣೆ ಹೇಗಾಗಬೇಕು ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ನಮಸ್ಕಾರ ಕಿತ್ತೂರು ಮಠವ್ರೆ. ನಮಸ್ತೆ, ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರಗಳು. ಬೇಳೆಕಾಳು ಬೆಳೆಗಳು ಪೋಷಕಾಂಶದ ದೃಷ್ಟಿಯಿಂದ ಎಲ್ಲರಿಗೂ ಅತ್ಯಗತ್ಯವಾಗಿ ಬೇಕಾಗುವಂಥದ್ದು, ಜೊತೆಗೆ ವಾಣಿಜ್ಯ ದೃಷ್ಟಿಯಿಂದ ಒಳ್ಳೆಯ ಬೆಲೆಯನ್ನು ರೈತರಿಗೆ ಕೊಡುವಂತಹ ಬೆಳೆಗಳು. ಈ ದೃಷ್ಟಿಯಿಂದ ಅವುಗಳ ನಿರ್ವಹಣೆ ಚೆನ್ನಾಗಿ ಮಾಡಬೇಕಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಣ್ಣಿನ ಸಂರಕ್ಷಣೆಗೆ ಬೇಕಾದಂತಹ ಸಾರಜನಕವನ್ನು ಈ ಸಸ್ಯಗಳು ತಮ್ಮ ಬೇರುಗಳ ಗಂಟಿನಲ್ಲಿ ಇಟ್ಟುಕೊಂಡು ಮುಂದಿನ ಬೆಳೆಗೆ ಅನುಕೂಲಕರವಾಗಿ ಅದನ್ನು ವರ್ಗಾಯಿಸೋದ್ರಿಂದ ಈ ರೀತಿಯ ಒಂದು ಬೆಳೆ ಎಲ್ಲರ ಕ್ಷೇತ್ರದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಬೆಳೆಯೋದು ಒಂದು ವರ್ಷದಲ್ಲಿ ಒಂದು ಸಾರಿ ಆದರೂ ಅದು ಅಪೇಕ್ಷಣೀಯ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಲಾಭದಾಯಕವಾಗಿ ಈ ಬೆಳೆಗಳನ್ನು ನಾವು ಬೆಳಿಬೇಕಾದರೆ ಪೋಷಕಾಂಶಗಳ ನಿರ್ವಹಣೆಯಷ್ಟೇ ಮುಖ್ಯವಾಗಿದ್ದು ಸಸ್ಯ ಸಂರಕ್ಷಣೆ, ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಅಥವಾ ಬೇಳೆಕಾಳು ಬೆಳೆಗಳಲ್ಲಿ ಕಂಡುಬರುವಂತಹ ಮುಖ್ಯ ಪೀಡೆಗಳು ಯಾವುವು, ಅವುಗಳ ನಿವಾರಣೆ ಹೇಗಾಗಬೇಕು ಅಂತ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ದ್ವಿದಳ ಧಾನ್ಯಗಳನ್ನು ಬೆಳೆಯಲಾಗ್ತಾ ಇದೆ. ಅವುಗಳಲ್ಲಿ ಪ್ರಮುಖವಾಗಿ ಕಡಲೆ ಆಗಿರ್ಬೋದು, ತೊಗರಿ, ಹೆಸರು, ಉದ್ದು, ಅವರೆ ಮತ್ತು ಅಲಸಂದೆ, ಈ ದ್ವಿದಳ ಧಾನ್ಯಗಳನ್ನ ನಮ್ಮ ಕರ್ನಾಟಕದಲ್ಲಿ ಬೆಳೆಯಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನಾವು ಗುಲ್ಬರ್ಗಾ ಜಿಲ್ಲೆಯನ್ನ ತೆಗೆದುಕೊಂಡಾಗ ಕಲಬುರಗಿ ಜಿಲ್ಲೆ ಅಂತ ಏನು ಕರಿತೀವಿ, ಅದನ್ನ ನಾವು ತೊಗರಿಯ ಕಣಜ ಅಂತ ಕರಿತೀವಿ. ಈ ದ್ವಿದಳ ಧಾನ್ಯಗಳನ್ನ ನಾವು ನೋಡಿದಾಗ ನಮ್ಮ ಭಾರತ ದೇಶದಲ್ಲಿ ಒಟ್ಟು ವಿಸ್ತೀರ್ಣವನ್ನ ತೆಗೆದುಕೊಂಡಾಗ 190,00,000 ಹೆಕ್ಟೇರ್ ಭೂ ಪ್ರದೇಶದಲ್ಲಿ ಈ ದ್ವಿದಳ ಧಾನ್ಯಗಳನ್ನ ಬೆಳೆಯಲಾಗ್ತಾ ಇದೆ. ಒಟ್ಟು ನಮ್ಮ ಭಾರತ ದೇಶದ ಉತ್ಪಾದನೆಯನ್ನು ತೆಗೆದುಕೊಂಡಾಗ 124 ಮೆಟ್ರಿಕ್ ಟನ್ಗಳಷ್ಟು ಈ ದ್ವಿದಳ ಧಾನ್ಯಗಳ ಉತ್ಪಾದನೆಯನ್ನ ಮಾಡಲಾಗ್ತಾ ಇದೆ. ನಮ್ಮ ಭಾರತ ದೇಶದಲ್ಲಿ ಒಟ್ಟು ಆಹಾರ ಉತ್ಪಾದನೆಯ ಒಟ್ಟು ಶೇಕಡಾದಲ್ಲಿ 20%+ ಈ ದ್ವಿದಳ ಧಾನ್ಯಗಳು ಹೊಂದಿದೆ, ಅಂದ್ರೆ ವಿಸ್ತೀರ್ಣವಾಗಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಒಟ್ಟು ಆಹಾರ ಉತ್ಪಾದನೆಯ ಒಂದು ಶೇರನ್ನ ತೆಗೆದುಕೊಂಡಾಗ 7%-10% ಈ ದ್ವಿದಳ ಧಾನ್ಯಗಳು ಉತ್ಪಾದನೆಯನ್ನ ಹೊಂದಿದೆ. ಅದೇ ರೀತಿ ರಾಜ್ಯಗಳಿಗೆ ನಾವು ತೆಗೆದುಕೊಂಡಾಗ ನಮ್ಮ ಮಧ್ಯಪ್ರದೇಶ ಅಂತ ಏನು ಕರಿತೀವಿ, ಆ ರಾಜ್ಯ ಒಟ್ಟು ದ್ವಿದಳ ಧಾನ್ಯಗಳ 23%-ಶೇರನ್ನ ಹೊಂದಿದೆ. ಪ್ರಮುಖವಾಗಿ ನಾವು ದ್ವಿದಳ ಧಾನ್ಯಗಳಿಗೆ ಕಂಡು ಬರುವಂತಹ ಕೀಟಪೀಡೆಗಳು ಮತ್ತು ಅವುಗಳು ಉಂಟು ಮಾಡುವಂತಹ ಹಾನಿಯ ಲಕ್ಷಣಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳನ್ನ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಸಾಮಾನ್ಯವಾಗಿ ಈ ಕೀಟಪೀಡೆಗಳು ಯಾವ ರೀತಿಯ ಹಾನಿಯ ಲಕ್ಷಣಗಳನ್ನ ತೋರ್ಪಡಿಸ್ತವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ರೈತ ಬಂಧವರೇ, ಕೆಲವೊಂದು ಕೀಟಪೀಡೆಗಳು ಏನ್ ಮಾಡ್ತವೆ ಅಂದ್ರೆ ಎಲೆಗಳ ಮೇಲ್ಭಾಗದ ಹಸಿರಾದ ಅಂಗಾಂಶವನ್ನ, ಅಂದ್ರೆ ಪತ್ರಹರಿತು ಅಂತ ಏನು ಕರಿತೀವಿ, ಪತ್ರಹರಿತನ್ನ ಕೆರೆದು ತಿಂತೀವಿ, ಅಂದ್ರೆ ಎಲೆಗಳನ್ನ ಬೋಳಿಸುವಂತಹ ಕೀಟಪೀಡೆಗಳು ಅಂತ ಕರಿತೀವಿ. ಉದಾಹರಣೆಯಾಗಿ ಔಡಲದ ಎಲೆ ತಿನ್ನುವಂತಹ ಕೀಟವನ್ನು ನಾವು ಉದಾಹರಣೆಗೆ ತೆಗೆದುಕೊಳ್ಬಹುದು. ಅದೇ ರೀತಿ ಕೆಲವೊಂದು ಕೀಟಪೀಡೆಗಳು ಏನ್ ಮಾಡ್ತವೆ ಅಂದ್ರೆ ಗರಿಗಳ ಅಂಚಿನಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ಕತ್ತರಿಸಿ ತಿಂದು ಹಾಕ್ತವೆ. ಅಂತಹ ಒಂದು ಕೀಟಪೀಡೆಗಳನ್ನ ಎಲೆಯ ಅಂಚಿನಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ತಿನ್ನುವ ಕೀಟಗಳು ಅಂತ ನಾವು ಕರಿತೀವಿ. ಉದಾಹರಣೆಯಾಗಿ ಬೂದು ದುಂಬಿ ಹುಳು ಆಗಿರ್ಬೋದು ಅಥವಾ ಮಿಡತೆ, ಈ ಒಂದು ಎರಡು ಪೀಡೆಗಳನ್ನ ಈ ಗುಂಪಿಗೆ ನಾವು ಸೇರಿಸ್ಬೋದು. ಅದೇ ರೀತಿ ಕೆಲವೊಂದು ಕೀಟಪೀಡೆಗಳು ಮಾಡ್ತವೆ ಅಂದ್ರೆ ಕಾಡಿನಲ್ಲಿ ಕಂಡು ಬರುವಂತಹ ಬೆಲೆ ಬಾಳುವಂತಹ ಮರಗಳ ಒಂದು ತೊಗಟೆಗಳನ್ನ ತಿಂದಾಕುತ್ತೆ. ಅಂತಹ ಒಂದು ಕೀಟಪೀಡೆಗಳನ್ನ ನಾವು ತೊಗಟೆಯನ್ನ ತಿಂದುವಂತಹ ಕೀಟಪೀಡೆಗಳು ಅಂತ ಕರಿತೀವಿ. ಉದಾಹರಣೆಗೆ ಕರಿಬೇವಿನ ತೊಗಟೆ ಹುಳು. ಅದೇ ರೀತಿ ಕೆಲವೊಂದು ಕೀಟಪೀಡೆಗಳು ಏನ್ ಮಾಡ್ತವೆ ಅಂದ್ರೆ ಕಾಂಡಗಳನ್ನ ಕತ್ತರಿಸಿ ಹಾಕುತ್ತೆ. ಕಾಂಡಗಳ ಬುಡಭಾಗದಲ್ಲಿ ರಂಧ್ರವನ್ನ ಕೊರೆದು ಕಾಂಡವನ್ನ ಕತ್ತರಿಸುವಂತಹ ಹುಳುಗಳು. ಉದಾಹರಣೆಗೆ ತೆಗೆದುಕೊಂಡಾಗ ಉಸುಕಿನ ಜೋಳ ಅಥವಾ ಮೆಕ್ಕೆಜೋಳದಲ್ಲಿ ಕಂಡು ಬರುವಂತಹ ಕಾಂಡ ಕೊರಕದ ಹುಳು, ಅದೇ ರೀತಿ ಭತ್ತದಲ್ಲಿ ಕಂಡು ಬರುವಂತಹ ಹಳದಿ ಕಾಂಡ ಕೊರಕ ಹುಳುವನ್ನು ನಾವು ಈ ಒಂದು ವಿಭಾಗಕ್ಕೆ ಸೇರಿಸ್ತೀವಿ. ಇನ್ನು ಕೆಲವೊಂದು ಕೀಟಪೀಡೆಗಳು ಏನ್ ಮಾಡ್ತದೆ ಅಂದ್ರೆ ಹೂ ಗೊಂಚಲುಗಳನ್ನ ಬಾಧೆಯನ್ನ ಉಂಟು ಮಾಡುತ್ತೆ. ಹೂ ಗೊಂಚಲುಗಳು ಇನ್ಫ್ಲೋರೆಸೆನ್ಸ್ ಅಂತ ಏನು ಕರಿತೀವಿ. ಇಂತಹ ಕೀಟಪೀಡೆಗಳನ್ನ ಹೂ ಗೊಂಚಲುಗಳನ್ನ ಬಾಧಿಸುವಂತಹ ಹುಳುಗಳು ಅಂತ ನಾವು ಕರಿತೀವಿ. ಉದಾಹರಣೆಯಾಗಿ ತೊಗರಿಯಲ್ಲಿ ಕಂಡು ಬರುವಂತಹ ಬಲೆ ಕಟ್ಟುವಂತಹ ಕೀಟ, ಲೀಫ್ ಪೇಪರ್ ಅಂತ ಏನು ಕರಿತೀವಿ, ರೆಡ್ ಗ್ರಾಮ್ ಲೀಫ್ ಪೇಪರ್ ಅಂತೇಳಿ ಈ ಕೀಟಪೀಡೆಯನ್ನು ನಾವು ಈ ಒಂದು ಗುಂಪಿಗೆ ಸೇರಿಸಬಹುದು. ಇನ್ನು ಕೆಲವೊಂದು ಕೀಟಪೀಡೆಗಳು ಏನ್ ಮಾಡ್ತವೆ ಅಂದ್ರೆ ತೆನೆಗಳನ್ನ ಬಾಧಿಸುತ್ತೆ. ಹಾಲುಗಳ ಹಂತದಲ್ಲಿ ತೆನೆ ತುಂಬುವಂತಹ ಹಂತದಲ್ಲಿ ಹಾಲುಗಳ ಹಂತದಲ್ಲಿ ತೆನೆಗಳಿಗೆ ಹಾನಿಯನ್ನ ಅಥವಾ ಹಾವಳಿಯನ್ನ ಉಂಟು ಮಾಡುವಂತಹ ಕೀಟಪೀಡೆಗಳನ್ನ ತೆನೆಗಳಿಗೆ ಬಾಧಿಸುವಂತಹ ಕೀಟಪೀಡೆಗಳು ಅಂತ ನಾವು ವಿಂಗಡಣೆಯನ್ನ ಮಾಡ್ತೀವಿ. ಉದಾಹರಣೆಯಾಗಿ ತೆಗೆದುಕೊಂಡಾಗ ಜೋಳದಲ್ಲಿ ತೆನೆ ತಿನ್ನುವಂತಹ ಕೀಟ ಆಗಿರ್ಬೋದು ಅಥವಾ ಭತ್ತದಲ್ಲಿ ಕಂಡು ಬರುವಂತಹ ಒಂದು ಗಂಧಿಬಕ ಅಂತ ಏನ್ ಕರಿತೀವಿ, ಈ ಹುಳುಗಳನ್ನ ಈ ಗುಂಪಿಗೆ ನಾವು ಸೇರಿಸ್ತೀವಿ. ಇನ್ನು ಕೆಲವೊಂದು ಕೀಟಪೀಡೆಗಳು ಏನ್ ಮಾಡ್ತವೆ ಅಂದ್ರೆ ಕಾಯಿಗಳನ್ನ ಕೊರೆದು ಹಾನಿಯನ್ನು ಉಂಟು ಮಾಡುತ್ತೆ. ಅದು ಕಡಲೆ ಆಗಿರ್ಬೋದು ಅಥವಾ ಶೇಂಗಾ ಆಗಿರ್ಬೋದು ಅಥವಾ ತೊಗರಿ ಆಗಿರ್ಬೋದು. ಕಾಯಿಗಳ ಒಳಭಾಗದಲ್ಲಿ ರಂಧ್ರವನ್ನ ಕೊರೆದುಕೊಂಡು ತನ್ನ ದೇಹದ ಅರ್ಧ ಭಾಗವನ್ನ ಆ ಕಾಯಿಯ ಒಳಭಾಗದಲ್ಲಿ ತೂರಿಸಿ ಒಳಭಾಗದ ಕಾಳುಗಳನ್ನ ತಿಂದಾಕುತ್ತೆ. ಇಂತಹ ಒಂದು ಕೀಟಪೀಡೆಗಳನ್ನ ಕಾಯಿಯ ಕೊರೆಯುವ ಹುಳುಗಳು ಅನ್ನೋ ಒಂದು ಗುಂಪಿಗೆ ನಾವು ಸೇರಿಸ್ತೀವಿ. ಉದಾಹರಣೆಗೆ ತೊಗರೆ ಮತ್ತು ಕಡಲೆಯಲ್ಲಿ ಕಂಡುಬರುವಂತಹ ಕಾಯಿ ಕೊರಕದ ಒಂದು ಪೀಡೆಯನ್ನು ನಾವು ಈ ಗುಂಪಿಗೆ ಸೇರಿಸ್ತೀವಿ. ಅದೇ ರೀತಿಯಾಗಿ ಕೆಲವೊಂದು ಕೀಟಪೀಡೆಗಳು ಮಾಡ್ತವೆ ಅಂದ್ರೆ ಕುಡಿಗಳನ್ನ ಕೊರೆದು ತಿನ್ನುತ್ತವೆ, ಕುಡಿಯನ್ನ ಕೊರೆಯುವಂತಹ ಹುಳುಗಳು. ಉದಾಹರಣೆಗೆ ನೋಡಿದಾಗ ಬದನೆಕಾಯಿ ಕುಡಿ ಕೊರೆಯುವಂತಹ ಹುಳುವನ್ನ ನಾವು ಈ ಗುಂಪಿಗೆ ಸೇರಿಸ್ತೀವಿ, ಬಡವರ್ಮ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಇನ್ನು ಕೆಲವೊಂದು ಕೀಟಪೀಡೆಗಳು ಮಾಡ್ತವೆ ಅಂದ್ರೆ ಹಣ್ಣುಗಳನ್ನ ಕೊರೆದು ತಿನ್ನುವಂತಹ ಕೀಟಪೀಡೆಗಳು. ಉದಾಹರಣೆಗೆ ಮಾವಿನಕಾಯಿ ಕೊರೆಯುವಂತಹ ಒಂದು ನೊಣ. ಅಂದ್ರೆ ಹಣ್ಣುಗಳು ಮಾರುಕಟ್ಟೆಯಲ್ಲಿ ನಾವು ಖರೀದಿಸಿದಾಗ ನೋಡ್ಲಿಕ್ಕೆ ಆರೋಗ್ಯಕರವಾಗಿ ಇರುತ್ತವೆ, ಆದ್ರೆ ರಂಧ್ರವನ್ನ ಕೊರೆದು ಒಳಭಾಗದಲ್ಲಿ ಹಾನಿಯನ್ನ ಉಂಟು ಮಾಡಿರುತ್ತೆ. ಇಂತಹ ಒಂದು ಕೀಟಪೀಡೆಗಳನ್ನ ಹಣ್ಣುಗಳನ್ನ ಕೊರೆದು ತಿನ್ನುವಂತಹ ಕೀಟಪೀಡೆಗಳ ಗುಂಪಿಗೆ ನಾವು ಸೇರಿಸ್ತೀವಿ. ಈ ರೀತಿಯಾಗಿ ಅವು ಕೀಟಪೀಡೆಗಳು ಉಂಟು ಮಾಡುವಂತಹ ಹಾನಿಯ ಲಕ್ಷಣಗಳ ಆಧಾರದ ಮೇಲೆ ನಾವು ಈ ಕೀಟಪೀಡೆಗಳನ್ನ ವರ್ಗೀಕರಣ ಮಾಡ್ತೀವಿ. ಅಂದ್ರೆ ಒಂದು ಬೆಳೆಯಲ್ಲಿ ಆ ಸಸ್ಯದ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಬೇರೆ ಬೇರೆ ರೀತಿಯ ಕೀಟಗಳು ದಾಳಿ ಮಾಡಿ ಬೆಳೆಗೆ ಹಾನಿ ಉಂಟು ಮಾಡುವಂತಹ ಅವಕಾಶಗಳು ಇರುತ್ತೆ ಅಲ್ವಾ ಕಿತ್ತೂರ್ಮಠವರು? ಬೆಳವಣಿಗೆ ಸಾಮಾನ್ಯವಾಗಿ ಹೆಚ್ಚಿರುತ್ತೆ, ಅದರಲ್ಲೂ ದ್ವಿದಳ ಧಾನ್ಯ ಬೆಳೆಗಳಲ್ಲಿ, ಬೇಳೆಕಾಳು ಬೆಳೆಗಳಲ್ಲಿ ಇವುಗಳ ಬೆಳವಣಿಗೆಗೆ ಬಹಳ ತ್ವರಿತವಾಗಿ ಆಗುತ್ತೆ, ವೇಗವಾಗಿ ಆಗುತ್ತೆ ಅಂತ ಹೇಳ್ತಾರೆ, ನಿಜಾನಾ? ಅದಕ್ಕೇನ್ ಕಾರಣಗಳು? ಈ ದ್ವಿದಳ ಧಾನ್ಯಗಳಲ್ಲಿ ಈ ಪೀಡೆಗಳ ಅತಿ ವೇಗವಾಗಿ ಬೆಳವಣಿಗೆಯನ್ನ ಹೊಂದುತ್ತೆ. ಯಾಕೆಂದ್ರೆ ಕೆಲವೊಂದು ಕೀಟಪೀಡೆಗಳನ್ನ ಅಂದ್ರೆ ಹೊಚ್ಚ ಹೊಸ ಕೀಟಪೀಡೆಗಳನ್ನ ನಾವು ಹತೋಟಿ ಮಾಡ್ಲಿಕ್ಕೆ ರೈತರು ಏನ್ ಮಾಡ್ತಾರೆ, ಮಾರುಕಟ್ಟೆಯಲ್ಲಿ ಸಿಗುವಂತಹ ಹೊಸ ಹೊಸ ಕೀಟನಾಶಕಗಳನ್ನ ಬಳಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೂ ಸಹ ಕೆಲವೊಂದು ಕೀಟಪೀಡೆಗಳು ನಿರೋಧಕ ಶಕ್ತಿಯನ್ನ, ಕೀಟನಾಶಕಗಳಿಗೆ ನಿರೋಧಕ ಶಕ್ತಿಯನ್ನ ಪಡೆದುಕೊಂಡಿರೋದ್ರಿಂದ ಅವುಗಳನ್ನು ಹತೋಟಿ ಮಾಡೋದು ತುಂಬಾ ಕಷ್ಟಕರ. ಈ ಕೀಟಪೀಡೆಗಳು ದ್ವಿದಳ ಧಾನ್ಯಗಳಲ್ಲಿ ಕಂಡು ಬರುವಂತಹ ಕೀಟಪೀಡೆಗಳು ಅತಿ ವೇಗವಾಗಿ ಮಲ್ಟಿಪ್ಲೈ ಆಗ್ತವೆ, ಅತಿ ವೇಗವಾಗಿ ಬೆಳವಣಿಗೆಯನ್ನ ಹೊಂದುತ್ತವೆ. ಈ ಒಂದು ಪ್ರಮುಖವಾದ ಕಾರಣಗಳನ್ನ ನಾವು ಹುಡುಕಿದಾಗ ಇವು ಏನಪ್ಪಾ ಅಂದ್ರೆ ದ್ವಿದಳ ಧಾನ್ಯಗಳು ಪ್ರಮುಖವಾಗಿ ಸಾರಜನಕವನ್ನ ಸ್ಥಿರೀಕರಣಗೊಳಿಸುತ್ತವೆ, ಅಂದ್ರೆ ನೈಟ್ರೋಜನ್ ಅನ್ನ ಫಿಕ್ಸ್ ಮಾಡ್ತವೆ, ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೀವಿ. ಸಾರಜನಕವನ್ನ ವಾತಾವರಣದಲ್ಲಿ ಸಿಗುವಂತಹ ಸಾರಜನಕವನ್ನ ಸ್ಥಿರೀಕರಣಗೊಳಿಸುತ್ತೆ. ಆದ್ರಿಂದ ಈ ದ್ವಿದಳ ಧಾನ್ಯಗಳಿಗೆ ಹೆಚ್ಚಿನ ಸಾರಜನಕ ಗೊಬ್ಬರದ ಅವಶ್ಯಕತೆ ಇರೋದಿಲ್ಲ. ಆದ್ರಿಂದ ನಾವು ಏನು ಹೇಳೋದು ಅಂದ್ರೆ ಯಥೇಚ್ಛವಾಗಿ ಸಾರಜನಕ ಗೊಬ್ಬರವನ್ನ ಬಳಕೆ ಮಾಡಬಾರದು ದ್ವಿದಳ ಧಾನ್ಯಗಳಲ್ಲಿ. ಅಂದ್ರೆ ಶಿಫಾರಸು ಎಷ್ಟು ಮಾಡಿದರೆ ಅಷ್ಟೇ ಸಾರಜನಕ ಗೊಬ್ಬರಗಳನ್ನ ಬಳಸಬೇಕಾಗುತ್ತೆ. ಅದೇ ರೀತಿಯಾಗಿ ರೈತರು ಇನ್ನೊಂದು ಮಾಡುವಂತಹ ತಪ್ಪು ಏನಪ್ಪಾ ಅಂದ್ರೆ ಅವೈಜ್ಞಾನಿಕ ಕೀಟನಾಶಕಗಳ ಬಳಕೆ, ಅದರಲ್ಲೂ ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿದಂತಹ ಕೀಟನಾಶಕಗಳು. ಅಂದ್ರೆ ಕೀಟನಾಶಕಗಳನ್ನು ನಾವು ಹತ್ತು ಹಲವಾರು ವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಆರ್ಗನೋ ಕ್ಲೋರಿನ್ ಗುಂಪು, ಆರ್ಗನೋ ಫಾಸ್ಫರಸ್ ಗುಂಪು, ಪೈರೆಥ್ರಾಯ್ಡ್ ಗುಂಪು, ಕಾರ್ಬಮೇಟ್ಸ್ ಗುಂಪು, ಈ ರೀತಿಯಾಗಿ ಹತ್ತು ಹಲವಾರು ಗುಂಪುಗಳಾಗಿ ಕೀಟನಾಶಕಗಳನ್ನ ವಿಂಗಡಣೆ ಮಾಡುತ್ತೆ. ಅದರಲ್ಲೂ ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿದಂತಹ ಕೀಟನಾಶಕಗಳು ಯಾವ್ಯಾವಪ್ಪ ಅಂತ ನೋಡಿದಾಗ ಲ್ಯಾಂಡಾಥೈಲೆಥ್ರಿನ್, ಡೆಲ್ಟಾಮೆಥ್ರಿನ್, ಪರ್ಮೆಥ್ರಿನ್ ಮತ್ತೆ ಸೈಪರ್ಮೆಥ್ರಿನ್. ಈ ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿದಂತಹ ಕೀಟನಾಶಕಗಳನ್ನ ಪದೇ ಪದೇ ಬಳಸೋದ್ರಿಂದ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ರಸ ಇರುವಂತಹ ಕೀಟಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದ ರೈತ ಬಾಂಧವರು ಈ ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿದಂತಹ ಕೀಟನಾಶಕಗಳನ್ನ ಯಥೇಚ್ಛವಾಗಿ ಬಳಸಬಾರದು ಮತ್ತು ಪದೇ ಪದೇ ಬಳಸಬಾರದು. ಇದು ಒಂದು ಅಂಶ. ಇನ್ನೊಂದು ಅಂಶವನ್ನ ನಾವು ನೋಡಿದಾಗ ಕೀಟನಾಶಕಗಳಿಗೆ ನಿರೋಧಕ ಶಕ್ತಿಗಳನ್ನ ಆ ಕೀಟಗಳು ಬೆಳೆಸಿಕೊಳ್ಳುತ್ತೆ. ಹೊಸ ಹೊಸ ಔಷಧಿಗಳು ಸಹ ಮಾರುಕಟ್ಟೆಯಲ್ಲಿ ಲಭ್ಯವಿದ್ದರೂ ಸಹ ಆ ಹೊಸ ಕೀಟನಾಶಕಗಳಿಗೂ ಸಹ ಈ ಕೀಟಪೀಡೆಗಳು ನಿರೋಧಕ ಶಕ್ತಿಯನ್ನ ಬೆಳೆಸ್ಕೊಳ್ತಾ ಹೋಗುತ್ತವೆ, ಅಂದ್ರೆ ರೆಸಿಸ್ಟೆನ್ಸ್ ಪವರ್ ಅನ್ನ ಡೆವಲಪ್ ಮಾಡ್ಕೊಳ್ತಾ ಹೋಗುತ್ತವೆ ಈ ಕೀಟಪೀಡೆಗಳು. ಇದು ಒಂದು ಅಂಶ. ಇನ್ನೊಂದು ತಡವಾದ ಬಿತ್ತನೆ ಆಗುವಂತದ್ದು. ಅಂದ್ರೆ ನಮಗೆ ಪ್ರಮುಖವಾಗಿ ಮಾನ್ಸೂನ್ ಮಳೆಗಳು, ಮುಂಗಾರು ಮಳೆಗಳು ಪ್ರಾರಂಭ ಆಗುವುದು ಈ ಕೇರಳ ಒಂದು ಗಡಿಯನ್ನ ದಾಟಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾನ್ಸೂನ್ ಮಳೆಗಳು ಎಂಟ್ರಿ ಆಗೋದು ಜೂನ್ ಮೊದಲನೇ ಅಥವಾ ಎರಡನೇ ವಾರದಲ್ಲಿ. ಈ ಮಾನ್ಸೂನ್ ಮಳೆಗಳು ಲೇಟ್ ಆದಂತೆ, ತಡವಾದಂತೆ ಬಿತ್ತನೆ ಕಾರ್ಯದಲ್ಲಿ ತೊಡಗಾಗುತ್ತೆ, ಬಿತ್ತನೆಯು ಸಹ ತಡವಾಗಿ ಬಿತ್ತನೆ ಆಗುತ್ತೆ. ಈ ರೀತಿಯಾಗಿ ತಡವಾದ ಬಿತ್ತನೆಯಿಂದ ಏನಾಗುತ್ತೆ ಅಂದ್ರೆ ಕೀಟಪೀಡೆಗಳು ಸಹ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದ ಸೂಕ್ತ ಸಮಯದಲ್ಲಿ ಬಿತ್ತನೆ ಕಾರ್ಯವನ್ನ ತೆಗೆದುಕೊಳ್ಬೇಕಾಗುತ್ತೆ. ತಡವಾದ ಬಿತ್ತನೆಯಾದಂತೆ ಹುಳುಗಳ ಮತ್ತು ಪೀಡೆಗಳ ಸಾಂದ್ರತೆಯು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಒಂದು ಅಂಶ. ಇನ್ನೊಂದು ಏನಪ್ಪಾ ಅಂತಂದ್ರೆ ಪೀಡೆ ನಿರೋಧಕ ತಳಿಗಳನ್ನ ಬಳಸದೇ ಇರುವುದು. ಅಂದ್ರೆ ಆಯಾ ವಲಯಗಳಿಗೆ ಅನುಗುಣವಾಗಿ ಮತ್ತೆ ಆಯಾ ಕೃಷಿ ಹವಾಮಾನಕ್ಕೆ ಅನುಗುಣವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ನಿರೋಧಕತೆ ಹೊಂದಿರುವಂತಹ ತಳಿಗಳನ್ನ ರೈತರಿಗೋಸ್ಕರ ಬಿಡುಗಡೆ ಮಾಡಿದ್ದಾರೆ. ಉದಾಹರಣೆಗೆ ನಾವು ನೋಡಿದಾಗ ತೊಗರಿಯಲ್ಲಿ ಆಶಾ ಅಂತ ಒಂದು ತಳಿ ಇದೆ, BRG 1 ಅಂತ ಒಂದು ತಳಿ ಇದೆ, BRG 2, ಅದೇ ರೀತಿ TS 3R ಪಿಂಕ್ ಅಂತ ಕರಿತೀವಿ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದೇ ರೀತಿ BSMR ಮಾರುತಿ, ಈ ರೀತಿ ಹತ್ತು ಹಲವಾರು ನಿರೋಧಕ ತಳಿಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ರೈತರಿಗೋಸ್ಕರ ಬಿಡುಗಡೆ ಮಾಡಿದ್ದಾರೆ. ಅಂತಹ ಪೀಡೆ ನಿರೋಧಕ ತಳಿಗಳನ್ನ ರೈತರು ಬಿತ್ತನೆಗೋಸ್ಕರ ಬಳಸಬೇಕಾಗುತ್ತೆ. ಇದು ಒಂದು ಅಂಶ. ಬೆಳೆ ಪರಿವರ್ತನೆ ಮಾಡೋದು ಅಂದ್ರೆ ರೈತರು ಬೆಳೆ ಪರಿವರ್ತನೆ ಮಾಡೋದಿಲ್ಲ ಅಂದ್ರೆ, ಈಗ ನಾವು ದ್ವಿದಳ ಧಾನ್ಯಗಳನ್ನ ಹಾಕಿದ್ರೆ ಮುಂಬರುವ ಹಂಗಾಮಿನಲ್ಲಿ ನಾವು ಏಕದಳ ಧಾನ್ಯಗಳು ಅಥವಾ ಎಣ್ಣೆಕಾಳು ಬೆಳೆಗಳನ್ನು ನಾವು ಬೆಳಿಬೇಕಾಗುತ್ತೆ. ಉದಾಹರಣೆಗೆ ನಾವು ನೋಡಿದಾಗ ಸಜ್ಜೆಯನ್ನ ತೊಗರಿ ಜೊತೆ ಅಂದ್ರೆ ಎರಡು ಸಾಲು ಸಜ್ಜೆ ಹಾಕೋದು ಅಥವಾ ಒಂದು ಸಾಲು ತೊಗರಿ ಹಾಕೋದು, ಅದೇ ರೀತಿ ಎಳ್ಳು ಎರಡು ಸಾಲು, ಅದೇ ರೀತಿ ಒಂದು ತೊಗರಿ, ಅದೇ ರೀತಿ ಹೆಸರು ಮತ್ತು ತೊಗರಿ, ಈ ರೀತಿ ಇಂಟರ್ ಕ್ರಾಪಿಂಗ್ ಸಿಸ್ಟಮ್. ಕಪ್ಪು ಭೂಮಿ ಆಗಿದ್ರೆ, ಅದೇ ರೀತಿ ಕೆಂಪು ಭೂಮಿ ಆಗಿದ್ರೆ ಸಜ್ಜೆ ಮತ್ತು ತೊಗರಿ ಎರಡು ಮತ್ತು ಒಂದು ರೀತಿ ರೇಷ್ಯದಲ್ಲಿ, ಅದೇ ರೀತಿ ಮೆಕ್ಕೆಜೋಳ ಮತ್ತು ತೊಗರಿ, ಶೇಂಗಾ ಮತ್ತು ತೊಗರಿ, ಹುರುಳಿ ಮತ್ತು ತೊಗರಿ, ಈ ರೀತಿಯಾಗಿ ಇಂಟರ್ ಕ್ರಾಪ್ ಅನ್ನ ಮಾಡುವಂತದ್ದು ಮತ್ತೆ ಬೆಳೆ ಪರಿವರ್ತನೆ ಮಾಡುವಂತದ್ದು ಅಂದ್ರೆ ದ್ವಿದಳ ಧಾನ್ಯಗಳ ನಂತರ ಏಕದಳ ಧಾನ್ಯಗಳು ಅಥವಾ ಎಣ್ಣೆಕಾಳು ಬೆಳೆಗಳನ್ನ ಬೆಳೆಯುವಂತದ್ದು, ಈ ರೀತಿಯಾಗಿ ಬೆಳೆ ಪರಿವರ್ತನೆಯನ್ನು ಮಾಡಬೇಕಾಗುತ್ತೆ, ಕ್ರಾಪ್ ರೊಟೇಷನ್ ಅಂತ ಕರಿತೀವಿ. ಅದೇ ರೀತಿಯಾಗಿ ತಳಿ ಪರಿವರ್ತನೆ ಮಾಡುವಂತದ್ದು ಇನ್ನೊಂದು ಅಂಶ. ಪ್ರತಿ ಸಲ ಅದೇ ತಳಿಯನ್ನ ನಾವು ಹಾಕಬಾರದು ಬಿತ್ತನೆಗೋಸ್ಕರ, ತಳಿಗಳನ್ನು ಸಹ ಪರಿವರ್ತನೆ ಮಾಡಬೇಕಾಗುತ್ತೆ. ಇನ್ನೊಂದು ಅಂಶ ಅಂದ್ರೆ ಹವಾಮಾನ ವೈಪರೀತ್ಯ. ಹವಾಮಾನದಲ್ಲಿ ಏರುಪೇರು ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಕೀಟ ಪೀಡೆಗಳಲ್ಲೂ ಸಹ ಏರಿಳಿತ ಉಂಟಾಗುತ್ತೆ. ಇವಿಷ್ಟು ಕಾರಣಗಳಿಂದ ದ್ವಿದಳ ಧಾನ್ಯಗಳಲ್ಲಿ ಪೀಡೆಗಳು ಅತಿ ವೇಗವಾಗಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ಅತಿ ವೇಗವಾಗಿ ಬೆಳವಣಿಗೆಯನ್ನ ಹೊಂದುತ್ತದೆ. ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ ತೊಗರಿ ಬೆಳೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಹಾಗಾಗಿ ತೊಗರಿ ಬೆಳೆಯಿಂದನೇ ನಾವು ಪ್ರಾರಂಭ ಮಾಡೋಣ. ತೊಗರಿ ಬೆಳೆಯಲ್ಲಿ ಪ್ರಮುಖವಾಗಿ ಕಂಡು ಬರುವಂತಹ ಕೀಟಗಳು ಯಾವ್ಯಾವು, ಅವುಗಳನ್ನ ಹೇಗೆ ಗುರುತಿಸಬೇಕು ಮತ್ತೆ ಅವುಗಳ ಹತೋಟಿ ಹೇಗಾಗಬೇಕು? ಈ ದ್ವಿದಳ ಧಾನ್ಯಗಳಲ್ಲಿ ಪ್ರಮುಖವಾಗಿ ನಾವು ಕಂಡು ಬರುವಂತಹ ಕೀಟ ಪೀಡೆಗಳನ್ನ ಎರಡು ವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅವುಗಳ ಬಾಯಿಯ ಆಧಾರದ ಮೇಲೆ ಅಂದ್ರೆ ಮೌತ್ ಪಾಟ್ ಮಾಡಿಫಿಕೇಶನ್ ಅಂತ ಕರಿತೀವಿ. ಅದೇ ರೀತಿ ಈ ಕೀಟ ಪೀಡೆಗಳು ಉಂಟು ಮಾಡುವಂತಹ ಹಾನಿಯ ಲಕ್ಷಣಗಳ ಆಧಾರದ ಮೇಲೆ ನಾವು ಈ ಕೀಟ ಪೀಡೆಗಳನ್ನ ಎರಡು ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ. ಕಚ್ಚಿ ತಿನ್ನುವಂತಹ ಪೀಡೆಗಳು ಅಂದ್ರೆ ಚೂಯಿಂಗ್ ಅಂಡ್ ಬೈಟಿಂಗ್ ಟೈಪ್ ಆಫ್ ಇನ್ಸೆಕ್ಟ್ಸ್ ಅಂತ ಕರಿತೀವಿ. ಇನ್ನೊಂದು ಚುಚ್ಚೆ ರಸ ಇರುವಂತಹ ಪೀಡೆಗಳು ಅಂತ ಕರಿತೀವಿ, ಅಂದ್ರೆ ಸಕಿಂಗ್ ಟೈಪ್ ಆಫ್ ಇನ್ಸೆಕ್ಟ್ ಪೇಸ್ಟ್ ಅಂತ ಕರಿತೀವಿ. ಅಂದ್ರೆ ಕಚ್ಚಿ ತಿನ್ನುವಂತಹ ಪೀಡೆಗಳು ಮತ್ತೆ ಚುಚ್ಚು ರಸ ಇರುವಂತಹ ಪೀಡೆಗಳು. ಈ ರೀತಿಯಾಗಿ ಕಚ್ಚಿ ತಿನ್ನುವಂತಹ ಪೀಡೆಗಳ ಗುಂಪಿಗೆ ನಾವು ಉದಾಹರಣೆಗೆ ತೆಗೆದುಕೊಂಡಾಗ ತೊಗರಿಯಲ್ಲಿ ಕಂಡು ಬರುವಂತಹ ಕಾಯಿಗೊರಕ ಮತ್ತೆ ಹೂವು ಹೆಣೆಯುವಂತಹ ಕೀಟ ಅಥವಾ ಬಲೆ ಕಟ್ಟುವಂತಹ ಕೀಟವನ್ನ ನಾವು ಉದಾಹರಣೆಗೆ ತೆಗೆದುಕೊಳ್ಬಹುದು ಕಚ್ಚಿ ತಿನ್ನುವಂತಹ ಪೀಡೆಗಳ ಗುಂಪಿಗೆ. ಅದೇ ರೀತಿ ಸಕಿಂಗ್ ಪೇಸ್ ಅಂದ್ರೆ ಚುಚ್ಚಿ ರಸ ಇರುವಂತಹ ಪೀಡೆಗಳ ಗುಂಪಿಗೆ ನಾವು ಉದಾಹರಣೆಯಾಗಿ ತೆಗೆದುಕೊಂಡಾಗ ಸಿಪ್ಸುಸಿ, ಹೇನು, ಬಿಳಿ ನೊಣ ಮತ್ತೆ ಜಿಗಿ ಹುಳುಗಳನ್ನು ನಾವು ಉದಾಹರಣೆಗೆ ಈ ಚುಚ್ಚಿ ರಸ ಇರುವಂತಹ ಕ್ರೀಡೆಗಳ ಗುಂಪಿಗೆ ನಾವು ಸೇರಿಸಬಹುದು. ಈ ತೊಗರಿ ಬೆಳೆಯಲ್ಲಿ ಪ್ರಮುಖವಾಗಿ ಕಂಡು ಬರುವಂತಹ ಒಂದು ಕೀಟ ಕ್ರೀಡೆ ಅಂದ್ರೆ ತೊಗರಿ ಕಾಯಿ ಕೊರಕ, ರೆಡ್ ಗ್ರಾಮ್ ಪಾಡ್ ಬೋರರ್ ಅಂತ ಕರಿತೀವಿ. ವೈಜ್ಞಾನಿಕವಾಗಿ ನಾವು ಹೆಲಿಕೋರ್ಪ ಆರ್ಮಿಜರ ಅಂತ ವೈಜ್ಞಾನಿಕವಾಗಿ ಈ ತೊಗರಿ ಕಾಯಿ ಕೊರಕಕ್ಕೆ ನಾವು ಹೆಸರಿಸ್ತೀವಿ. ಈ ತೊಗರಿ ಕಾಯಿ ಕೊರಕದ ಒಂದು ಪ್ರೌಢ ಪತಂಗ ಮೊಟ್ಟೆಗಳನ್ನ ಒಂದೊಂದಾಗಿ ಮೊಟ್ಟೆಗಳನ್ನ ಇಡುತ್ತೆ, ಗುಂಪಾಗಿ ಮೊಟ್ಟೆಗಳನ್ನ ಇಡೋದಿಲ್ಲ. ಒಂದು ಪ್ರೌಢ ಹೆಣ್ಣು ಪತಂಗ, ಕಾಯಿ ಕೊರಕದ ಪ್ರೌಢ ಹೆಣ್ಣು ಪತಂಗ ಮೊಟ್ಟೆಗಳನ್ನ ಒಂದೊಂದಾಗಿ ಇಡುತ್ತೆ. ಮೊಟ್ಟೆಗಳು ಬಿಳಿ ಬಣ್ಣದಲ್ಲಿ ಇರುತ್ತೆ. ವೃತ್ತಾಕಾರವಾದಂತಹ ಮೊಟ್ಟೆಗಳನ್ನ ಎಲೆಗಳ ಮೇಲ್ಭಾಗದಲ್ಲಿ, ಹೂವು ಮತ್ತು ಗೊಂಚಲುಗಳ ಮೇಲ್ಭಾಗದಲ್ಲಿ ಮೊಟ್ಟೆಗಳನ್ನ ಇಡುತ್ತೆ. ಇನ್ನು ಮರಿ ಹುಳುಗಳಿಗೆ ಬಂದ್ರೆ ಮರಿ ಹುಳುಗಳು ಒಟ್ಟು ಆರು ಹಂತಗಳನ್ನ ಹೊಂದಿರುತ್ತೆ. ಆರು ಹಂತಗಳನ್ನ ದಾಟಿ ಕೋಶಾವಸ್ಥೆಗೆ ಹೋಗುತ್ತೆ. ಈ ಮರಿ ಹುಳುಗಳಲ್ಲಿ ಏನಪ್ಪಾ ಅಂತಂದ್ರೆ ಬಣ್ಣದಲ್ಲಿ ವೈಪರೀತ್ಯ ಉಂಟಾಗುತ್ತೆ, ಅಂದ್ರೆ ಪಾಲಿಮಾರ್ಫಿಸಮ್ ಅಂತ ಕರಿತೀವಿ. ಒಂದೇ ಬಣ್ಣವನ್ನ ಹೊಂದಿರೋದಿಲ್ಲ ಮರಿ ಹುಳುಗಳು, ಬೇರೆ ಬೇರೆ ವಿವಿಧ ಬಣ್ಣಗಳಿಂದ ಕೂಡಿರುತ್ತವೆ. ಇದನ್ನು ನಾವು ಪಾಲಿಮಾರ್ಫಿಸಮ್, ಲಾರ್ವಲ್ ಪಾಲಿಮಾರ್ಫಿಸಮ್ ಅಂತ ಕರಿತೀವಿ ವೈಜ್ಞಾನಿಕವಾಗಿ. ಇನ್ನು ಪ್ರೌಢ ಪತಂಗ, ಈ ಕಾಯಿ ಕೊರಕ ತೊಗರಿ ಕಾಯಿ ಕೊರಕದ ಒಂದು ಪ್ರೌಢ ಪತಂಗವನ್ನ ನೋಡಿದಾಗ ಮುಂಭಾಗದ ರೆಕ್ಕೆಗಳು ಕಂದು ಬಣ್ಣದಲ್ಲಿ ಇರುತ್ತೆ, ಅದೇ ರೀತಿಯಾಗಿ ಹಿಂಭಾಗದ ರೆಕ್ಕೆಗಳು ಬಿಳಿ ಬಣ್ಣದಲ್ಲಿದ್ದು ಕಪ್ಪು ಬಣ್ಣದ ಮಚ್ಚೆಗಳನ್ನ ಹೊಂದಿರುತ್ತೆ. ಇದು ಪ್ರೌಢ ಪತಂಗದ ಒಂದು ನೋಡ್ಲಿಕ್ಕೆ ಸಿಗುವಂತದ್ದು. ಇನ್ನು ಜೀವನ ಚಕ್ರವನ್ನ ನೋಡಿದಾಗ, ಈ ತೊಗರಿ ಕಾಯಿ ಕೊರಕದ ಜೀವನ ಚಕ್ರವನ್ನ ನೋಡಿದಾಗ ಈಗಾಗಲೇ ನಾನು ಹೇಳಿದಂತೆ ಈ ತೊಗರಿ ಕಾಯಿ ಕೊರಕದ ಪ್ರೌಢ ಹೆಣ್ಣು ಪತಂಗ ಮೊಟ್ಟೆಗಳನ್ನ ಒಂದೊಂದಾಗಿ ಇಡುತ್ತೆ ಅಂತ ಹೇಳಿದೆ. ಈ ಮೊಟ್ಟೆಗಳು ಒಡೆದು ಮರಿ ಹುಳುಗಳು ಹೊರಬರ್ಲಿಕ್ಕೆ ಸುಮಾರು ಎರಡರಿಂದ ನಾಲ್ಕು ದಿನಗಳನ್ನ ತೆಗೆದುಕೊಳ್ಳುತ್ತೆ. ಇದನ್ನ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಈ ಮರಿ ಹುಳುಗಳು ಒಟ್ಟು ಆರು ಹಂತಗಳನ್ನ ಹೊಂದಿರುತ್ತೆ, ಒಂದರಿಂದ ಆರು ಹಂತಗಳು. ಒಂದು, ಎರಡು, ಮೂರನೇ ಹಂತದ ಮರಿ ಹುಳುಗಳು ಏನ್ಮಾಡ್ತವೆ ಅಂದ್ರೆ ಎಲೆಗಳ ಮೇಲ್ಭಾಗದಲ್ಲಿ ಇರುವಂತಹ ಪತ್ರ ಇತ್ತು ಅಥವಾ ಕ್ಲೋರೋಫಿಲ್ ಕಂಟೆಂಟ್ ಅಂತ ಏನ ಕರಿತೀವಿ, ಈ ಪತ್ರ ಹಂತನ ಕೆರೆದು ತಿನ್ನುತ್ತವೆ. ಆದರೆ ನಾಲ್ಕು, ಐದು, ಆರನೇ ಹಂತದ ದೊಡ್ಡ ದೊಡ್ಡ ಬಲಿತ ಹುಳುಗಳು ಏನ್ಮಾಡ್ತವೆ, ಹೂವು, ಮಗು ಮತ್ತು ಗೊಂಚಲುಗಳನ್ನ ತಿಂದಾಕುತ್ತೆ. ಅದೇ ರೀತಿ ಕಾಯಿಗಳಿಗೂ ಸಹ ಹೆಚ್ಚಿನ ಹಾನಿಯನ್ನ ಉಂಟು ಮಾಡುತ್ತವೆ. ಆದ್ರಿಂದ ಈ ಮರಿ ಹುಳುಗಳು ಒಟ್ಟು ಆರು ಹಂತಗಳನ್ನ ಹೊಂದಿರುತ್ತೆ. ಒಟ್ಟು 18-25 ದಿನಗಳ ನಂತರ ಈ ಮರಿ ಹುಳು ಕೋಶಾವಸ್ಥೆಗೆ ಹೋಗುತ್ತೆ. ಆ ನಂತರ ಕೋಶಾವಸ್ಥೆ 8-15 ದಿನಗಳ ಕೋಶಾವಸ್ಥೆಯ ನಂತರ ಅದು ಪ್ರೌಢ ಕೀಟವಾಗಿ ಹೊರಹೊಮ್ಮುತ್ತೆ. ಇದಿಷ್ಟು ತೊಗರಿಯಲ್ಲಿ ಕಂಡು ಬರುವಂತಹ ತೊಗರಿ ಕಾಯಿ ಕೊರಕದ ಒಂದು ಜೀವನ ಚಕ್ರ. ಅಂದ್ರೆ ಒಂದು ಜೀವನ ಚಕ್ರವನ್ನ ಈ ತೊಗರಿ ಕಾಯಿ ಕೊರಕ ಪೂರೈಸಲಿಕ್ಕೆ ಸುಮಾರು 30-35 ದಿನಗಳನ್ನ ತೆಗೆದುಕೊಳ್ಳುತ್ತೆ. ಒಂದು ಜೀವನ ಚಕ್ರ ಅಥವಾ ಒಂದು ಸಂತತಿಯನ್ನ ಪೂರೈಸಲಿಕ್ಕೆ ಸರಿಸುಮಾರು 30-35 ದಿನಗಳನ್ನ ತೆಗೆದುಕೊಳ್ಳುತ್ತೆ. ಈ ರೀತಿ ತೊಗರಿ ಕಾಯಿ ಕೊರಕದ ಒಂದು ಹಾನಿಯ ಲಕ್ಷಣಗಳನ್ನ ನೋಡಿದಾಗ ನಾವು ಇದರ ಮರಿ ಹುಳುಗಳು ಏನ್ ಮಾಡ್ತೀವಿ ಅಂದ್ರೆ, ಮರಿ ಹುಳುಗಳು ಕಾಯಿಯ ಮೇಲ್ಭಾಗದಲ್ಲಿ ಸಣ್ಣ ರಂಧ್ರವನ್ನ ಕೊರೆಯುತ್ತೆ. ರಂಧ್ರದ ಮೂಲಕ ತನ್ನ ದೇಹದ ಅರ್ಧ ಭಾಗವನ್ನ ಕಾಯಿಯ ಒಳಗಡೆ ತೂರಿಸಿ ಒಳಭಾಗದ ಕಾಳುಗಳನ್ನ ತಿಂದಾಕುತ್ತೆ. ನಾವು ಈ ತೊಗರಿ ಕಟವಾದ ನಂತರ ತೊಗರಿಯ ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನ ನೋಡಿರ್ಬೋದು, ಹಾನಿಗೆ ಒಳದಂತಹ ರಂಧ್ರಗಳನ್ನ ನಾವು ಗುರುತಿಸಬಹುದು. ಈ ತೊಗರಿ ಕಾಯಿ ಕೊರಕವನ್ನು ನಾವು ನಂಬರ್ ಒನ್ ಪೆಸ್ಟ್ ಅಂತ ಕರಿತೀವಿ. ನಮ್ಮ ಕೃಷಿಯಲ್ಲಿ ನಂಬರ್ ಒನ್ ಪೆಸ್ಟ್ ಅಂತ ಯಾಕೆ ಕರಿತೀವಿ ಅಂತ ನೋಡಿದ್ರೆ, ಅಂದ್ರೆ ತೊಗರಿ ಕಾಯಿ ಕೊರಕದ ಪ್ರಭುತ್ವಕ್ಕೆ ಪ್ರಮುಖವಾದಂತಹ ಕಾರಣಗಳನ್ನ ನಾವು ನೋಡಿದಾಗ, ವರ್ಷ ಪೂರ್ತಿ ಸಿಗುವಂತಹ ಆಶ್ರಯ ಬೆಳೆಗಳು ಅಂದ್ರೆ ಈ ತೊಗರಿ ಕಾಯಿ ಕೊರಕ. ತೊಗರಿ ಬೆಳೆ ಅಷ್ಟೇ ಅಲ್ಲದೆ ಇನ್ನು ಹತ್ತು ಹಲವಾರು ಬೆಳೆಗಳಲ್ಲಿ ಹಾನಿಯನ್ನು ಉಂಟು ಮಾಡುತ್ತೆ. ಉದಾಹರಣೆಗೆ ಕಡಲೆ ಆಗಿರ್ಬೋದು, ಹತ್ತಿ, ಸಜ್ಜೆ, ಮುಸುಕಿನ ಜೋಳ, ಜೋಳ, ಕುಸುಬಿ, ಸೂರ್ಯಕಾಂತಿ, ಸಾಸಿವೆ, ನೆಲಗಡಲೆ, ಉದ್ದು, ಅಲಸಂದೆ, ಹೆಸರು, ಔಡಲ, ತಂಬಾಕು, ಸೆಣಬು, ಈ ರೀತಿಯಾಗಿ ಹತ್ತು ಹಲವಾರು ಆಶ್ರಯ ಬೆಳೆಗಳ ಮೇಲೆ ಈ ತೊಗರಿ ಕಾಯಿ ಕೊರಕ ಕಂಡುಬರುತ್ತೆ. ಇದು ಇಷ್ಟೇ ಅಲ್ಲದೆ ಯಥೇಚ್ಛವಾಗಿ ಮೊಟ್ಟೆಗಳನ್ನು ಇಡುವಂತಹ ಒಂದು ಸಾಮರ್ಥ್ಯ, ಯಥೇಚ್ಛವಾಗಿ ತತ್ತಿಗಳನ್ನು ಇಡುವಂತಹ ಒಂದು ಸಾಮರ್ಥ್ಯ, ಅದೇ ರೀತಿಯಾಗಿ ವರ್ಷ ಪೂರ್ತಿ ವೇಗವಾದಂತಹ ಸಂತಾನೋತ್ಪತ್ತಿ. ಈಗಾಗಲೇ ನಾನು ಹೇಳಿದಂತೆ ಒಂದು ವರ್ಷಕ್ಕೆ ಸುಮಾರು 10-11 ಸಂತತಿಗಳನ್ನ ಅಥವಾ ಜೀವನ ಚಕ್ರವನ್ನ ಪೂರೈಸುವಂತಹ ಒಂದು ಸಾಮರ್ಥ್ಯವನ್ನ ಈ ತೊಗರಿ ಕಾಯಿ ಕೊರಕ ಹೊಂದಿದೆ. ಅದೇ ರೀತಿಯಾಗಿ ಅತಿ ವೇಗವಾಗಿ ಭಕ್ಷಿಸುವಂತಹ ಸಾಮರ್ಥ್ಯ, ಅತಿ ವೇಗವಾಗಿ ತಿನ್ನುವಂತಹ ಸಾಮರ್ಥ್ಯ, ಮತ್ತೆ ಅತಿ ದೂರಕ್ಕೆ ವಲಸೆ ಹೋಗುವಂತಹ ಸಾಮರ್ಥ್ಯ, ಇದು ಒಂದು ಅಂಶ. ಅದೇ ರೀತಿಯಾಗಿ ಹೊಸ ಹೊಸ ಕೀಟನಾಶಕಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದುವಂತಹ ಸಾಮರ್ಥ್ಯವನ್ನ ಈ ಒಂದು ತೊಗರಿ ಕಾಯಿ ಕೊರಕ ಹೊಂದಿದೆ. ಆದ್ರಿಂದ ಎಲ್ಲಾ ಪ್ರಮುಖ ಕಾರಣಗಳಿಂದ ಈ ತೊಗರಿ ಕಾಯಿ ಕೊರಕದ ಒಂದು ಪ್ರಭುತ್ವಕ್ಕೆ ಇವಿಷ್ಟು ಕಾರಣಗಳನ್ನು ನಾವು ಹೆಸರಿಸಬಹುದು. ಇದಿಷ್ಟು ತೊಗರಿ ಕಾಯಿ ಕೊರಕಕ್ಕೆ ಸಂಬಂಧಪಟ್ಟಂತೆ. ಇನ್ನೊಂದು ಪ್ರಮುಖವಾದಂತಹ ಕೀಟಪೀಡೆ, ತೊಗರಿಗೆ ಹಾನಿ ಉಂಟು ಮಾಡುವಂತಹ ಪ್ರಮುಖವಾದಂತಹ ಕೀಟಪೀಡೆ ಅಂದ್ರೆ ತೊಗರಿ ಹೂವು ಹೆಣೆಯುವಂತಹ ಕೀಟ ಅಥವಾ ಬಲೆ ಕಟ್ಟುವಂತಹ ಕೀಟ ಅಂತ ಕರಿತೀವಿ. ಈ ಬಲೆ ಕಟ್ಟುವಂತಹ ಕೀಟದ ದೇಹದ ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಚುಕ್ಕಿಗಳು ಕಂಡು ಬರುತ್ತೆ. ಈ ತೊಗರಿ ಹೂವು ಹೆಣೆಯುವಂತಹ ಕೀಟ ಅಥವಾ ಬಲೆ ಕಟ್ಟುವಂತಹ ಕೀಟ ಏನ್ ಮಾಡುತ್ತೆ ಅಂತಂದ್ರೆ, ಹೂವು ಮತ್ತು ಗೊಂಚಲುಗಳ ಹಂತದಲ್ಲಿ ಹೂವು ಮತ್ತು ಗೊಂಚಲುಗಳನ್ನ ದಾರದ ರೂಪದಲ್ಲಿ ಪೋಣಿಸಿ ಆ ಹೂವು ಗೊಂಚಲುಗಳ ಒಳಭಾಗದಲ್ಲಿ ಸೇರಿಕೊಂಡು ಪತ್ರಹಿತನ್ನ ಕೆರೆದು ತಿನ್ನುತ್ತೆ. ಈ ರೀತಿಯಾಗಿ ಈ ಒಂದು ಬಲೆ ಕಟ್ಟುವಂತಹ ಕೀಟ ಹಾನಿಯನ್ನ ಉಂಟು ಮಾಡುತ್ತೆ. ಹೂ ಸಹ ಮೊಟ್ಟೆಗಳನ್ನ ಇಡುತ್ತೆ. ಮೊಟ್ಟೆಗಳು ಸುಮಾರು 2-3 ದಿನಗಳ ನಂತರ ಮರಿ ಹುಳುಗ ಆಗಿ ಮಾರ್ಪಾಡು ಹೊಂದುತ್ತೆ. ಈ ಮರಿ ಹುಳುಗಳು ಸುಮಾರು 8-14 ದಿನಗಳ ಒಂದು ಹಾನಿಯನ್ನ ಉಂಟು ಮಾಡಿ ತೊಗರಿ ಬೆಳೆಗೆ ಕೋಶಾವಸ್ಥೆಗೆ ಹೋಗುತ್ತೆ. ಅಂದ್ರೆ 6-9 ದಿನಗಳ ಕೋಶಾವಸ್ಥೆಯ ನಂತರ ಅದು ಪ್ರೌಢ ಕೀಟವಾಗಿ ಹೊರಹೊಮ್ಮುತ್ತೆ. ಈ ರೀತಿಯಾಗಿ ತೊಗರಿಯ ಬಲೆ ಕಟ್ಟುವಂತಹ ಕೀಟ ಒಂದು ಜೀವನ ಚಕ್ರ ಅಥವಾ ಒಂದು ಸಂತತಿಯನ್ನು ಪೂರೈಸಲಿಕ್ಕೆ ಸುಮಾರು 30-32 ದಿನಗಳನ್ನ ತೆಗೆದುಕೊಳ್ಳುತ್ತೆ. ಇನ್ನೊಂದು ಪ್ರಮುಖವಾದಂತಹ ಕೀಟ ಯಾವುದಪ್ಪ ಅಂತಂದ್ರೆ, ತೊಗರಿ ಬೆಳೆಗೆ ಹಾನಿಯನ್ನು ಉಂಟು ಮಾಡುವಂತಹ ಪ್ರಮುಖವಾದಂತಹ ಇನ್ನೊಂದು ಕೀಡೆ ಯಾವ್ದಪ್ಪ ಅಂತ ನೋಡಿದ್ರೆ ತೊಗರಿ ಕಾಯಿ ನೊಣ. ಈ ತೊಗರಿ ಕಾಯಿ ನೊಣದ ಮರಿ ಹುಳುವನ್ನ ನಾವು ಮೆಗಟ್ಸ್ ಅಂತ ಕರಿತೀವಿ. ಈ ಮೆಗಟ್ಗಳಿಗೆ ಕಾಲುಗಳು ಇರೋದಿಲ್ಲ. ಈ ಮೆಗಟ್ಗಳು ಏನ್ ಮಾಡ್ತವೆ ಅಂದ್ರೆ, ಇದರ ಒಂದು ಜೀವನ ಚಕ್ರವನ್ನು ನಾವು ನೋಡಿದಾಗ ಇದರಲ್ಲಿ ಇಲ್ಲೂ ಸಹ ಮೆಗಟ್ ಕಾಯಿ ನೊಣ, ತೊಗರಿ ಕಾಯಿ ನೊಣ ಅಂತ ಏನು ಕರಿತೀವಿ, ಇದರಲ್ಲೂ ಸಹ 4 ಹಂತಗಳಿದೆ: ಮೊಟ್ಟೆ, ಮರಿ ಹುಳು, ಕೋಶ ಮತ್ತು ಪ್ರೌಢ ಕೀಟ. ಈ ರೀತಿಯಾಗಿ ಒಟ್ಟು 20-27 ದಿನಗಳಲ್ಲಿ ಈ ಕಾಯಿ ನೊಣ ತನ್ನ ಜೀವನ ಚಕ್ರವನ್ನ ಪೂರೈಸುತ್ತೆ. ಈ ಕಾಯಿ ನೊಣದ ಒಂದು ಹಾನಿಯ ಲಕ್ಷಣಗಳನ್ನು ನೋಡಿದಾಗ, ಈ ಕಾಯಿ ನೊಣದ ಒಂದು ಮರಿ ಹುಳುವನ್ನ ಮೆಗಟ್ ಅಂತ ಹೇಳಿದೆ. ಮೆಗಟ್ಗಳು ಏನ್ ಮಾಡುತ್ತವೆ ಅಂದ್ರೆ, ಕಾಯಿಗಳ ಮೇಲ್ಭಾಗದಲ್ಲಿ ಸಣ್ಣ ರಂಧ್ರವನ್ನ ಕೊರೆದು ರಂಧ್ರದ ಮೂಲಕ ಒಳಹೊಕ್ಕು ಕಾಳುಗಳನ್ನು ಒಳಭಾಗದಲ್ಲಿ ತಿಂದಾಕುತ್ತೆ. ಈ ರೀತಿಯಾಗಿ ಕಾಳುಗಳನ್ನ ತಿಂದ ನಂತರ ಕೋಶಾವಸ್ಥೆಯು ಸಹ ಆ ಕಾಳಿನ ಒಳಭಾಗದಲ್ಲಿ ಆಗುತ್ತೆ. ಆ ನಂತರ ಕೋಶಾವಸ್ಥೆಯ ನಂತರ ಪ್ರೌಢ ಒಂದು ಕಾಯಿ ನೊಣ ಸಣ್ಣ ರಂಧ್ರವನ್ನು ಕೊರೆದು ಆ ಕಾಯಿಯ ರಂಧ್ರದ ಮೂಲಕ ಹೊರಕ್ಕೆ ಹಾರಿ ಹೋಗುತ್ತೆ. ಅಂದ್ರೆ ನಾವು ಸುಲಭವಾಗಿ ಆರೋಗ್ಯಕರವಾದಂತಹ ಕಾಳುಗಳು ಮತ್ತೆ ಬಾಧೆಗೆ ಒಳಗಾದಂತಹ ಕಾಳುಗಳ ಮಧ್ಯೆ ವ್ಯತ್ಯಾಸವನ್ನ ನೋಡಬಹುದು. ಇನ್ನೊಂದು ಕಚ್ಚಿ ತಿನ್ನುವಂತಹ ಕ್ರೀಡೆ, ತೊಗರಿ ಬೆಳೆಗೆ ಕಂಡು ಬರುವಂತಹ ಕಚ್ಚಿ ತಿನ್ನುವಂತಹ ಕ್ರೀಡೆ ಅಂದ್ರೆ ಫ್ಲೂ ಮಾತ್ ಅಂತ ಕರಿತೀವಿ. ಈ ಫ್ಲೂ ಮಾತ್ ಅಂತ ಏನು ಹೇಳ್ತಾ ಇದ್ದೀನಿ, ಅದು ನಮ್ಮ ಭಾರತ ದೇಶದಲ್ಲಿ ಹೆಚ್ಚೆಚ್ಚವಾಗಿ ಕಂಡು ಬರೋದಿಲ್ಲ. ಇದು ವಿದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ಒಂದು ಕೀಟಪೀಡೆ ಫ್ಲೂ ಮಾತ್ ಅಂತ ಹೇಳಿ. ಇವಿಷ್ಟು ಅಂದ್ರೆ ತೊಗರಿ ಬೆಳೆಗೆ ಕಂಡು ಬರುವಂತಹ ಕಚ್ಚಿ ತಿನ್ನುವಂತಹ ಕ್ರೀಡೆಗಳ ಗುಂಪಿಗೆ ತೊಗರಿ ಕಾಯಿ ಕೊರಕ, ಅದೇ ರೀತಿ ತೊಗರಿ ಹೂವು ಹೆಣೆಯುವಂತಹ ಕೀಟ ಅಥವಾ ಬಲೆ ಕಟ್ಟುವಂತಹ ಕೀಟ ಅಂತ ಹೇಳಿದೆ. ಅದೇ ರೀತಿ ಇನ್ನೊಂದು ಕೀಟಪೀಡೆ ತೊಗರಿ ಕಾಯಿ ನೊಣ ಮತ್ತೆ ಫ್ಲೂ ಮಾತ್. ಇವಿಷ್ಟು ಕೀಟಪೀಡೆಗಳು ತೊಗರಿಯಲ್ಲಿ ಕಂಡು ಬರುವಂತಹ ಕಚ್ಚಿ ತಿನ್ನುವಂತಹ ಕ್ರೀಡೆಗಳು. ಇದೇ ರೀತಿಯಾಗಿ ರಸ ಇರುವಂತಹ ಕ್ರೀಡೆಗಳು, ಸೆಕೆಂಡ್ ಟೈಪ್ ಆಫ್ ಇನ್ಸೆಕ್ಟ್ ಅಂತ ಹೇಳಿದೆ. ತೊಗರಿಯಲ್ಲಿ ಕಂಡು ಬರುವಂತಹ ರಸ ಇರುವಂತಹ ಕ್ರೀಡೆಗಳನ್ನ ನಾವು ನೋಡಿದಾಗ ಕೋರಿಡ್ ಬಗ್ ಅಂತ ಕರಿತೀವಿ. ಒಮೊಪ್ಟರ ಗುಂಪಿಗೆ ಸೇರಿದಂತಹ ಪ್ರಭೇದ ಒಂದು ಕೋರಿಡ್ ಬಗ್ ಅಂತೇಳಿ. ಇದು ಸಹ ತನ್ನ ಸ್ಟೈಲೆಟ್ ಅಂತ ಏನು ಅಂಗಾಂಶ ಇದೆ, ಅಂಗಾಂಶವನ್ನ ಮೃದುವಾದ ಭಾಗಕ್ಕೆ ತೂರಿಸಿ ರಸವನ್ನ ಹೀರುವಂತದ್ದು. ಈ ರೀತಿ ರಸ ಇರೋದ್ರಿಂದ ಆ ಒಂದು ಬೆಳೆ ಹಳದಿ ಬಣ್ಣಕ್ಕೆ ಟರ್ನ್ ಆಗಿ ಆ ನಂತರ ಸಂಪೂರ್ಣವಾಗಿ ಒಣಗಲಿಕ್ಕೆ ಪ್ರಾರಂಭ ಆಗುತ್ತೆ. ಇದೇ ರೀತಿಯಾಗಿ ರಸ ಇರುವಂತಹ ಕೀಟಪೀಡೆ, ಇನ್ನೊಂದು ಕೀಟಪೀಡೆ ಅಂದ್ರೆ ಮೈಟು ನುಸಿಗಳು. ಅಸೆರೆಯ ಖಜನೆ ಅಂತ ಕರಿತೀವಿ ಈ ಮೈಟು ನುಸಿಯನ್ನ, ಯುರೋಪಿಯಡ್ ಮೈಟ್ ಅಂತೇಳಿ. ಈ ಮೈಟು ನುಸಿಗಳು ಬರಿಗಣ್ಣಿಗೆ ಕಾಣೋದಿಲ್ಲ. ಈ ಮೈಟ್ ನುಸಿಗಳು ಸೂಕ್ಷ್ಮಾಣು ಜೀವಿಗಳಾಗಿರುತ್ತೆ. ಸೂಕ್ಷ್ಮ ದರ್ಶಕದ ಮಾತ್ರದಿಂದ ನಾವು ಸುಲಭವಾಗಿ ಗುರುತಿಸಬಹುದು. ಈ ಅಸೆರೆಯ ಖಜನಿ ಅನ್ನುವಂತಹ ಒಂದು ಮೈಟು ನುಸಿ ಏನ್ ಮಾಡುತ್ತೆ ಅಂದ್ರೆ ಗರಿಗಳ ಕೆಳಭಾಗದಲ್ಲಿ ರಸವನ್ನ ಹೀರುವಂತಹದ್ದು. ಅದೇ ರೀತಿ ಗೊಡ್ಡು ಗಿಡಗಳನ್ನ ನಾವು ನೋಡ್ತೀವಿ. ಈ ಗೊಡ್ಡು ಗಿಡಗಳು ಉಂಟಾಗೋದು ನಂಜಾಣುಗಳಿಂದ, ವೈರಸ್ನಿಂದ. ಈ ವೈರಸ್ಗಳನ್ನ ಈ ಮೈಟು ನುಸಿಗಳು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಮಾಡುತ್ತಾ ಹೋಗುತ್ತೆ. ಆದ್ರಿಂದ ನಾವು ಈ ಗೊಡ್ಡು ಗಿಡಗಳನ್ನ ನಾವು ತಡೆಗಟ್ಟಬೇಕು ಅಂದ್ರೆ, ನಂಜಾಣು ರೋಗವನ್ನ ತಡೆಗಟ್ಟಬೇಕು ಅಂದ್ರೆ ಮೈಟ್ ನುಸಿಗಳ ಹಾವಳಿಯನ್ನು ನಾವು ಹತೋಟಿ ಮಾಡಬೇಕಾಗುತ್ತೆ. ಇದು ಸಹ ಮೈಟ್ ನುಸಿ ರಸ ಇರುವಂತಹ ಕೀಟಪೀಡೆ. ಈ ರೀತಿಯಾಗಿ ಕೋರಿಡ್ ಬಗ್ಗೆ ಆಗಿರ್ಬೋದು ಅಥವಾ ಮೈಟ್ ನುಸಿ ಅಂತ ಏನ್ ಹೇಳಿದೆ, ಇವು ಪ್ರಮುಖವಾಗಿ ತೊಗರಿಯಲ್ಲಿ ಕಂಡು ಬರುವಂತಹ ರಸ ಇರುವಂತಹ ಕೀಟಪೀಡೆಗಳು. ಇವಿಷ್ಟು ತೊಗರಿಗೆ ಕಂಡು ಬರುವಂತಹ ಕೀಟಪೀಡೆಗಳು. ಇನ್ನು ತೊಗರಿ ಜೊತೆಗೇನೆ ಅಷ್ಟೇ ಪ್ರಮುಖವಾಗಿ ನಾವು ಬೆಳೆಯುವಂಥದ್ದು ಹೆಸರು, ಕಡಲೆ, ಉದ್ದು, ಈ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೂ ಒಂದಿಷ್ಟು ಕೀಟಗಳ ಬಗ್ಗೆ ಮಾಹಿತಿ ಮಾಡಿಕೊಡಿ. ಈ ತೊಗರಿ ಜೊತೆಗೆ ಕಡಲೆ, ಉದ್ದು ಮತ್ತೆ ಹೆಸರು, ಅಲಸಂದೆ, ಇವಿಷ್ಟು ಸಹ ಇತರೆ ದ್ವಿದಳ ಧಾನ್ಯಗಳು. ಈ ತೊಗರಿಯಲ್ಲಿ ಏನು ಕಾಯಿಕೊರಕ ಕಂಡು ಬರುತ್ತೆ, ಕಡಲೆಯಲ್ಲಿಯೂ ಸಹ ಈ ಕಾಯಿಕೊರಕದ ಹಾವಳಿ ಯಥೇಚ್ಛವಾಗಿ ಕಂಡು ಬರುತ್ತೆ. ಇಲ್ಲೂ ಸಹ ಕಡಲೆಯಲ್ಲಿಯೂ ಸಹ ಈ ಒಂದು ಕಾಯಿ ಕೊರಕ ನಾಲ್ಕು ಹಂತಗಳನ್ನು ಹೊಂದಿರುತ್ತೆ. ಮೊಟ್ಟೆ, ಮರಿ ಹುಳು, ಕೋಶ ಮತ್ತು ಪ್ರೌಢ ಕೀಟ. ಈ ರೀತಿಯಾಗಿ ಕಡಲೆಯಲ್ಲಿ ಸಹ ಕಾಯಿ ಕೊರಕ ನಾಲ್ಕು ಹಂತಗಳನ್ನು ಹೊಂದಿರುತ್ತೆ. ಈ ಕಡಲೆಯಲ್ಲಿ ಈ ಕಾಯಿ ಕೊರಕ ಏನ್ ಮಾಡುತ್ತೆ ಅಂದ್ರೆ ಕಾಯಿಯ ಮೇಲ್ಭಾಗದಲ್ಲಿ ಸಣ್ಣ ರಂಧ್ರವನ್ನು ಕೊರೆದು ಆ ರಂಧ್ರದ ಮೂಲಕ ಒಳಹೊಕ್ಕು ಒಳಭಾಗದ ಕಾಳುಗಳನ್ನ ತಿಂದಾಕುತ್ತೆ. ಇದು ಕಡಲೆ ಕಾಯಿ ಕೊರಕದಿಂದ ಉಂಟಾಗುವಂತಹ ಒಂದು ಹಾನಿಯ ಲಕ್ಷಣಗಳು. ಇನ್ನು ಉದ್ದು ಮತ್ತು ಹೆಸರಿಗೆ ಹೆಸರು ಬೆಳೆಯಲ್ಲಿ ತೆಗೆದುಕೊಂಡಾಗ, ಅಲಸಂದೆ ಬೆಳೆಯಲ್ಲಿ ತೆಗೆದುಕೊಂಡಾಗ, ಪ್ರಮುಖವಾಗಿ ಉದ್ದು, ಹೆಸರು ಮತ್ತು ಅಲಸಂದೆಯಲ್ಲಿ ಕಂಡು ಬರುವಂತಹ ಕೀಟಪೀಡೆಗಳನ್ನ ತೆಗೆದುಕೊಂಡಾಗ ಎಫಿಡ್ ನುಸಿ ಅಂತ ಕರಿತೀವಿ, ಅಂದ್ರೆ ಸಸ್ಯ ಹೇನು. ಈ ಎಫಿಡ್ ನುಸಿ ಅಥವಾ ಸಸ್ಯ ಏನಪ್ಪ ಅಂತಂದ್ರೆ ಗುಂಪು ಗುಂಪಾಗಿ ಒಟ್ಟುಗೂಡಿಸಿ ಒಂದೇ ಒಂದು ಭಾಗದಲ್ಲಿ ಗುಂಪು ಗುಂಪಾಗಿ ಕುಳಿತುಕೊಂಡು ರಸವನ್ನ ಹೇರುತ್ತೆ. ಗರಿಗಳ ಮೇಲ್ಭಾಗದಲ್ಲಿ ಮತ್ತು ಗರಿಗಳ ಕೆಳಭಾಗದಲ್ಲಿ, ಎಲೆಗಳ ಕೆಳಭಾಗದಲ್ಲಿ ಗುಂಪಾಗಿ ರಸವನ್ನ ಹೇರೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಒಂದು ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಕಾಲಕ್ರಮೇಣ ನಿಧಾನವಾಗಿ ಒಣಗುತ್ತಾ ಹೋಗುತ್ತೆ. ಆದ್ರಿಂದ ಈ ಸಸ್ಯ ಏನು ಅಥವಾ ಎಫಿಡ್ ನುಸಿ ಅಂತ ಏನು ಕರಿತೀವಿ, ಇವು ರಸ ಇರುವಂತಹ ಕೀಟಪೀಡೆ. ಉದ್ದು, ಹೆಸರು, ಅಲಸಂದೆ ಬೆಳೆಗಳಿಗೆ ಹೆಚ್ಚಿನ ಒಂದು ಹಾನಿಯನ್ನು ಉಂಟು ಮಾಡುವಂತಹ ಒಂದು ರಸ ಇರುವಂತಹ ಪೀಡೆ. ಅದೇ ರೀತಿಯಾಗಿ ಇನ್ನೊಂದು ರಸ ಇರುವಂತಹ ಕೀಟಪೀಡೆ ಅಂದ್ರೆ ಜಿಗಿ ಹುಳು, ಲೀಫ್ ಆಪರ್ ಅಥವಾ ಜಾಸಿಟ್ಸ್ ಅಂತ ಕರಿತೀವಿ. ಇವು ಸಹ ಜಿಗಿ ಹುಳುಗಳು ಸಹ ಗುಂಪು ಗುಂಪಾಗಿ ರಸವನ್ನ ಹೇರುತ್ತೆ. ಉದ್ದು, ಹೆಸರು ಆಗಿರ್ಬೋದು, ಅಲಸಂದೆ ಆಗಿರ್ಬೋದು, ಅವುಗಳಿಗೆ ಹೆಚ್ಚಿನ ಹಾನಿಯನ್ನ ಉಂಟು ಮಾಡುವಂತಹ ಒಂದು ರಸ ಇರುವಂತಹ ಕೀಟಪೀಡೆ. ಅದೇ ರೀತಿಯಾಗಿ ಈ ಇತರೆ ದ್ವಿದಳ ಧಾನ್ಯಗಳಿಗೆ ಇನ್ನೊಂದು ಕೀಟಪೀಡೆ, ರಸ ಇರುವಂತಹ ಕೀಟಪೀಡೆ ಕಂಡು ಬರುತ್ತೆ. ಅದನ್ನ ವೈಟ್ ಫ್ಲೈಸ್ ಅಂತ ಕರಿತೀವಿ ಅಥವಾ ಬಿಳಿ ನೊಣ ಅಂತ ಕರಿತೀವಿ. ಈ ಬಿಳಿ ನೊಣವು ಸಹ ಗುಂಪು ಗುಂಪಾಗಿ ರಸವನ್ನ ಹೇರುತ್ತೆ. ಈ ರೀತಿಯಾಗಿ ರಸವನ್ನ ಹೇರೋದ್ರಿಂದ ಎಲೆಗಳು ಅಥವಾ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗಿ ಕಾಲಕ್ರಮೇಣ ಒಣಗಿ ಹೋಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇನ್ನೊಂದು ಕೀಟಪೀಡೆ, ಈ ಉದ್ದು, ಹೆಸರು ಮತ್ತೆ ಅಲಸಂದೆ ಈ ದ್ವಿದಳ ಧಾನ್ಯಗಳಲ್ಲಿ ಇನ್ನೊಂದು ಕೀಟಪೀಡೆ ಕಂಡು ಬರುತ್ತೆ. ಅದೇನಪ್ಪ ಅಂತಂದ್ರೆ ತಂಬಾಕು ಹುಳು. ನಾವೇನು ಲದ್ದಿ ಹುಳು ಅಥವಾ ಸೈನಿಕ ಹುಳು ಅಂತ ಏನು ಕರಿತೀವಿ, ಅದೇ ಒಂದು ಪ್ರಭೇದಕ್ಕೆ ಸೇರಿದಂತಹ ಇನ್ನೊಂದು ಕೀಟಪೀಡೆ ತಂಬಾಕು ಹುಳು. ಇದು ಸಹ ಮರಿ ಹುಳುಗಳು ಯಥೇಚ್ಛವಾಗಿ ಉತ್ಪಾದನೆಗೊಂಡು ದೊಡ್ಡ ದೊಡ್ಡ ಬಲಿತಂತಹ ಹುಳುಗಳು ಹೆಚ್ಚಿನ ಹಾನಿಯನ್ನ, ಈ ಹೆಸರು ಆಗಿರ್ಬೋದು, ಉದ್ದು ಆಗಿರ್ಬೋದು, ಅಲಸಂದೆ ಬೆಳೆಗಳಿಗೆ ಹೆಚ್ಚಿನ ಹಾನಿಯನ್ನ ಉಂಟು ಮಾಡುವಂತಹ ಒಂದು ಕೀಟಪೀಡೆ ತಂಬಾಕು ಹುಳು. ಇವಿಷ್ಟು ಉದ್ದು, ಹೆಸರು, ಅಲಸಂದೆ ಅಥವಾ ಅವರೆಗಳಿಗೆ ಉಂಟು ಮಾಡುವಂತಹ ರಸ ಇರುವಂತಹ ಕೀಟಗಳು. ಇದುವರೆಗೆ ಬೇಳೆಕಾಳು ಬೆಳೆಗಳಲ್ಲಿ ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೀಟಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಎಂಎಸ್ ಕಿತ್ತೂರ್ಮಠ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ಈ ಸಂದರ್ಶನದ ಮುಂದುವರೆದ ಭಾಗ ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಆಲಿಸುವಿರಿ. ಹೆಂಗ್ರು ರೆಗ್ಯುಲರ್ಲಿ ಲಾಂಗ್ ಡ್ರೈವ್ಸ್ ಹೋಗ್ತಿದೆ ಅನ್ಸುತ್ತೆ, ಯಾವ್ದಾದ್ರು ಲಾಟ್ರಿ ಹೊಡಿತಾ ಅಂತ? ಇಲ್ಲ, ನಾನು ನನ್ನ ಕಾರ್ ಅನ್ನ CNG ಗೆ ಕನ್ವರ್ಟ್ ಮಾಡಿದೆ ಮತ್ತೆ AG&P ಪ್ರಥಮ ಕಡೆಯಿಂದ 7,000 ರೂಪಾಯಿ CNG ಫ್ರೀ ಆಗಿ ಸಿಕ್ತು ಕೂಡ. ನಾನು ಹಾಕಿಸ್ಕೊಳ್ಬಹುದಾ? ಹೌದೌದು, ಯಾರು ಬೇಕಾದ್ರೂ ಕನ್ವರ್ಟ್ ಮಾಡಿಸಬಹುದು. AG&P ಪ್ರಥಮ್ ತಂದಿದೆ ವಿಶೇಷ ಆಫರ್. ಇಲ್ಲಿ ನೀವು ಹೊಸ CNG ವೆಹಿಕಲ್ ಕೊಳ್ಳಿರಿ ಅಥವಾ ಈಗಿರುವ ಪೆಟ್ರೋಲ್ ವೆಹಿಕಲ್ ಅನ್ನ CNG ಗೆ ಕನ್ವರ್ಟ್ ಮಾಡಿಸಿ. ಉಪಯೋಗಿಸಿ ಪಡೆಯಿರಿ 7,000 ರೂಪಾಯಿ ವರ್ತ್ ಸಿಎನ್ಜಿ ಅಬ್ಸಲ್ಯೂಟ್ಲಿ ಫ್ರೀ. ಹೆಚ್ಚಿನ ಡೀಟೇಲ್ಸ್ ಗಾಗಿ ಕಾಲ್ 1-800-202-1999. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-02-58-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಯಾಕಣ ಬೇಜಾರ್ನಲ್ಲಿದ್ಯಾ? ಹೊಟ್ಟ ವರ್ಷದಲ್ಲಿ ಅಷ್ಟೊಂದು ಪ್ರಾಫಿಟ್ ಇಲ್ಲ. ಸಿಎನ್ಜಿ ಗೆ ಕನ್ವರ್ಟ್ ಮಾಡಿಸ್ಕೋ, ಅಲ್ಲಿ ಪ್ರಾಫಿಟ್ ಇದೆ. ಕನ್ವರ್ಟ್ ಮಾಡಿಸಿದ್ರೆ ಏನಾಗುತ್ತೆ? ನಿನಗೆ 7,000 ಬೆಲೆ ಬಾಳೋ ಸಿಎನ್ಜಿ ಫ್ರೀ, ಒಳ್ಳೆ ಮೈಲೇಜ್, ಒಳ್ಳೆ ಇಂಜಿನ್ ಲೈಫ್ ಮತ್ತೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇನ್ನು ಕೇಳು, ನಾನು ಸಿಎನ್ಜಿ ಗೆ ಕನ್ವರ್ಟ್ ಮಾಡಿದ್ಮೇಲೆ ಕೇಳ್ತೀನಿ. ಕೇಳಿದ್ರಲ್ಲ, ಇಂದೇ ಹೊಸ ಸಿಎನ್ಜಿ ಆಟೋ ಕೊಳ್ಳಿರಿ ಅಥವಾ ಸಿಎನ್ಜಿ ಗೆ ಕನ್ವರ್ಟ್ ಮಾಡಿ ಮತ್ತು AGNP ಪ್ರಥಮ್ ನಿಮಗೆ 7,000 ಬೆಲೆ ಬಾಳುವ ಸಿಎನ್ಜಿ ಫ್ರೀ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ 1-800-202-1999. ಕರೋನಾ ವೈರಸ್ ಗೆ ಖತರೆ ಸೇ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನೈ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೇ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮುಹ್ ಕೋ ಮಾಸ್ಕ್, ಗಮ್ಛೆ ಯಾ ಕಪಡೆ ಸೇ ಢಕ್ ಕರ್ ರಖೆ. ಆಂಖ್, ಕಾನ್, ನಾಕ್, ಮುಹ್ ನಾ ಛುಯೆ. ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೇ ಛೋಡನಾ ನಹೀ ಹೈ. फसलों की बुवाई एवं कटाई करते समय आपस में कम से कम 2 गज की दूरी बनाए रखें. फसल की कटाई करने के बाद छोटे छोटे ढेरों में इकट्ठा करें. कृषि के औजारों की समय समय पर सफाई करें. एक दूसरे के साथ औजारों की अदला बदली न करें. श्रमिकों के शौचालयों और हाथ धोने की जगह की ठीक से सफाई जरूरी है. बुवाई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं. कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें. मशीनों के इस्तेमाल से पहले और इस्तेमाल के बाद हाथ साबुन से साफ करें. वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें. खरीद केंद्र पर आने से पहले किसानों एवं श्रमिकों की जांच. खरीद केंद्रों पर भीड़ न लगाएं एवं किसानों को बारी बारी से बुलाएं. गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े. कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें. देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं. किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे. किसान सबल, देश प्रबल. कृषि लोका. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ಇಲ್ಲಿ ಡಿಸೆಂಬರ್ 22 ಡಿಸೆಂಬರ್ 24 ಬಾಗಲಕೋಟೆಯ ಉದ್ಯಾನಗಿರಿ ಆವರಣದಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ತೋಟಗಾರಿಕೆ ಎಂಬ ಧ್ಯೇಯವಾಕ್ಯದೊಂದಿಗೆ ತೋಟಗಾರಿಕೆ ಮೇಳ 2021 ಹಮ್ಮಿಕೊಳ್ಳಲಾಗಿದೆ. ಈ ತೋಟಗಾರಿಕೆ ಮೇಳದಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವ್ಯಾಪ್ತಿಯಲ್ಲಿ ಬರುವ ರಾಜ್ಯದ 24 ಪ್ರತಿ ಜಿಲ್ಲೆಗೆ ಒಬ್ಬ ಶ್ರೇಷ್ಠ ತೋಟಗಾರಿಕೆ ರೈತ ಹಾಗೂ ರೈತ ಮಹಿಳೆಯನ್ನು ಆಯ್ಕೆ ಮಾಡಿ ಸೂಕ್ತ ಬಹುಮಾನದೊಂದಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು. ಈ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಲು ಬಯಸುವ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳ ತೋಟಗಾರಿಕೆ ರೈತ ಹಾಗೂ ರೈತ ಮಹಿಳೆಯರು ಅರ್ಜಿ ನಮೂನೆಯನ್ನು ತೋಟಗಾರಿಕೆ ಮಹಾವಿದ್ಯಾಲಯ ಯಲಚಹಳ್ಳಿ ಇಲವಾಲ ಮೈಸೂರು ಇಲ್ಲಿಂದ ಪಡೆದುಕೊಳ್ಳಬಹುದು ಅಥವಾ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವೆಬ್ಸೈಟ್ www.uhsbagalkot.karnataka.gov.in ಮೂಲಕ ಪಡೆದುಕೊಳ್ಳಬಹುದು. ಭರ್ತಿ ಮಾಡಿದ ಅರ್ಜಿಗಳನ್ನು ಡೀನ್ ತೋಟಗಾರಿಕೆ ಮಹಾವಿದ್ಯಾಲಯ, ಯಲಚಹಳ್ಳಿ, ಇಲವಾಲ, ಮೈಸೂರು 571130 ಇವರಿಗೆ ನವೆಂಬರ್ 10, 2021 ಒಳಗಾಗಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08212970411. ಗಮನಿಸಿ, ಡಿಸೆಂಬರ್ 22-24 ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಆಯೋಜಿಸಲಾಗುತ್ತಿರುವ ತೋಟಗಾರಿಕೆ ಮೇಳ 2021 ಶ್ರೇಷ್ಠ ತೋಟಗಾರಿಕೆ ರೈತ ಹಾಗೂ ರೈತ ಮಹಿಳೆ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಲು ಬಯಸುವ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳ ತೋಟಗಾರಿಕೆ ರೈತ ಹಾಗೂ ರೈತ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಲು ಕಡೆಯ ದಿನಾಂಕ ನವೆಂಬರ್ 10, 2021. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕರ್ನಾಟಕ ಸರ್ಕಾರದ ವಿವಿಧ ಅಭಿವೃದ್ಧಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಕೃಷಿ ಮೇಳ 2021 ಕೃಷಿ ವಿಶ್ವವಿದ್ಯಾನಿಲಯ ಗಾಂಧಿ ಕೃಷಿ ವಿಜ್ಞಾನ ಬೆಂಗಳೂರು ಇಲ್ಲಿ ನವೆಂಬರ್ 11-14 ಒಟ್ಟು 4 ದಿನಗಳ ಕಾಲ ಆಯೋಜಿಸಲಾಗಿದೆ. ಈ ವರ್ಷದ ಕೃಷಿ ಮೇಳವನ್ನು ಹೈಬ್ರಿಡ್ ಮಾದರಿಯಲ್ಲಿ ಅಂದರೆ ಭೌತಿಕ ಹಾಗೂ ಆನ್ಲೈನ್ನಲ್ಲಿ ಆಯೋಜಿಸುತ್ತಿರುವುದು ವಿಶೇಷ. ಕೃಷಿ ಮೇಳವನ್ನು ರಾಜ್ಯ, ರಾಷ್ಟ್ರ ಮತ್ತು ಪ್ರಪಂಚದಾದ್ಯಂತ ವೀಕ್ಷಿಸುವಂತೆ ಸಾಮಾಜಿಕ ಜಾಲತಾಣಗಳ ಸಂಪರ್ಕಗಳ ಮೂಲಕ ಹಾಗೂ ವೆಬ್ಕಾಸ್ಟಿಂಗ್ ವ್ಯವಸ್ಥೆಯೊಂದಿಗೆ ಲಕ್ಷಾಂತರ ರೈತರು ಮತ್ತು ಆಸಕ್ತರು ಲೈವ್ ಮುಖಾಂತರ ವೀಕ್ಷಿಸಲು ವ್ಯವಸ್ಥೆ ಮಾಡಲಾಗಿದೆ. ಗಮನಿಸಿ, ಕೃಷಿ ಮೇಳ 2021 ಕೃಷಿ ವಿಶ್ವವಿದ್ಯಾನಿಲಯ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಇಲ್ಲಿ ನವೆಂಬರ್ 11-14 ಒಟ್ಟು 4 ದಿನಗಳ ಕಾಲ ಆಯೋಜಿಸಲಾಗಿದೆ. ಆಸಕ್ತ ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗೆ ಮೈಸೂರು ತಾಲೂಕು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರವನ್ನು ಭೇಟಿ ಮಾಡಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಅಪ್ಪಗೆರೆ ತಿಮ್ಮರಾಜು ಮತ್ತು ಸಂಗಡಿಗರಿಂದ ಜನಪದ ಗೀತೆ. ಮುಡಿಯೋಣು ಬಾರ ಕೋಲು ಕೋಲ ಚಿನ್ನ ತರೋಣು ಬಾರ ಕೋಲು ಕೋಲ ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ ಚಿನ್ನ ತರೋಣು ಬಾರ ಕೋಲು ಕೋಲ ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ ಚಿನ್ನ ತರೋಣು ಬಾರ ಕೋಲು ಕೋಲ ಚಿನ್ನ ತರೋಣು ಬಾರ ಕೋಲು ಕೋಲ ಕಾಡ ಸಂಪತ್ತ ತರ ಬನ್ನಿ ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ ನಾಡ ಸಂಪತ್ತ ಬೇರಿ ಬನ್ನಿ ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ ಚಿನ್ನ ತರೋಣು ಬಾರ ಕೋಲು ಕೋಲ ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ ಚಿನ್ನ ತರೋಣು ಬಾರ ಕೋಲು ಕೋಲ